गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्मा तस्मै श्री गुरवे नमः। अगजाननपद्मार्कं गजाननमहर्निशम् अनेकदन्तं भक्तानां एकदन्तमुपास्महे। या कुन्देन्दुतुषारहारधवळ या शुभ्रवस्त्रावृता या वीणा वरदण्डमण्डितकर या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाज्ञापः। अखिलाण्डकोटिब्रह्माण्डनायकी पराशक्तिर्श्रीरमादेव्यै नमः। सर्वचैतन्यरूपां तामाद्यां विद्यां च धीमहि बुद्धिं यो नः प्रचोदयात्। दासनमाडिकोयन्न स्वामी दासनमाडिकोयन्न स्वामी दासनमाडिकोयन्न सासिर नामद वेङ्कटरमण सासिर नामद वेङ्कटरमण दासनमाडिकोयन्न स्वामी दासनमाडिकोयन्न। ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೊಡಿಸೋ ಚರಣ ಸೇವೆಯನಗೆ ಕೊಡಿಸೋ ಚರಣ ಸೇವೆಯನಗೆ ಕೊಡಿಸೋ ಅಭಯಕರ ಪುಷ್ಪವಯನ್ನ ಶಿರದಲ್ಲಿ ಮೂಡಿಸೋ ದಾಸನ ಮಾಡಿಕೋಯನ್ನ ಸ್ವಾಮಿ ದಾಸನ ಮಾಡಿಕೋಯನ್ನ ಮೊರೆ ಹೊಕ್ಕವರ ಕಾವ ಬಿರುದು ಮೊರೆ ಹೊಕ್ಕವರ ಕಾವ ಬಿರುದು ಎನ್ನ ಮರೆಯದೆ ರಕ್ಷಣೆ ಮಾಡಯ್ಯ ಪೊರೆದು ಮರೆಯದೆ ರಕ್ಷಣೆ ಮಾಡಯ್ಯ ಪೊರೆದು ದುರಿತಗಳೆಲ್ಲವ ತರಿದು ದುರಿತಗಳೆಲ್ಲವ ಸಿರಿ ಪುರಂದರ ವಿಠಲ ಪುರಂದರ ವಿಠಲ ಪುರಂದರ ವಿಠಲ ಪುರಂದರ ವಿಠಲ ಪುರಂದರ ವಿಠಲ ಕರುಣದಿ ಕರೆದು ದಾಸನ ಮಾಡಿಕೊಯನ್ನ ಸ್ವಾಮಿ ದಾಸನ ಮಾಡಿಕೊ ದಾಸನ ಮಾಡಿ ದಾಸನ ಮಾಡಿಕೊಯನ್ನ. ದಾಸ್ಯ ಭಕ್ತಿಯನ್ನ ನಿರೂಪಿಸುವಂಥ ಸುಪ್ರಸಿದ್ಧವಾದಂಥ ಕೀರ್ತನೆ ಇದು. ಶ್ರೀಮದ್ ಭಾಗವತದ ಸಪ್ತಮ ಸ್ಕಂಧದಲ್ಲಿ ನವ ವಿಧವಾದಂತಹ ಭಕ್ತಿಯನ್ನ ಪಟ್ಟಿ ಮಾಡ್ತಾರೆ. ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಒಂಬತ್ತು ವಿಧವಾದಂತಹ ಭಕ್ತಿಯಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ದಾಸ್ಯ ಭಕ್ತಿ. ಭಕ್ತಿಯ ಕುರಿತಾಗಿ ಅನೇಕ ವ್ಯಾಖ್ಯಾನಗಳಿವೆ. ಆದಿಶಂಕರಾಚಾರ್ಯರು ಹೇಳುತ್ತಾರೆ, ಸ್ವಸ್ವರೂಪಾನುಸಂಧಾನ ಭಕ್ತಿರಿತ್ಯಭಿಧೀಯತೆ. ತನ್ನ ಸ್ವರೂಪದ ಅನುಸಂಧಾನವನ್ನ ಮಾಡುವಂತಹದ್ದೇ ಭಕ್ತಿ ಅಂತೇಳಿ ಹೇಳ್ತಾರೆ. ಮಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢೋ ಸರ್ವತೋಧಿಕ ಸ್ನೇಹೋ ಭಕ್ತಿರಿತಿ ಪ್ರೋಕ್ತ. ಶ್ರೀಮನ್ ಮಧ್ವಾಚಾರ್ಯರು ಹೇಳ್ತಾರೆ, ಭಗವಂತನ ಮಹಿಮೆಯನ್ನ ಅರಿತುಕೊಂಡು ಆ ಭಗವಂತನಲ್ಲಿ ನಿರಂತರವಾದಂತಹ ಸ್ನೇಹ ಸಂಬಂಧವನ್ನ ಬೆಸೆಯುವಂತಹದ್ದು ಅದೇ ಭಕ್ತಿ ಅಂತೇಳಿ ಹೇಳ್ತಾರೆ. ಸಾತು ಅಸ್ಮಿನ್ ಪರಮ ಪ್ರೇಮ ರೂಪ. ನಾರದ ಭಕ್ತಿ ಸೂತ್ರದಲ್ಲಿ ಹೇಳ್ತಾರೆ, ಪ್ರೇಮದ ಅತ್ಯಂತ ಶ್ರೇಷ್ಠವಾದಂತಹ ರೂಪವೇ ಅದು ಭಕ್ತಿ ಅಂತೇಳಿ ಹೇಳಿ ದಿವ್ಯಮಾತೆ ಶ್ರೀರಮಾದೇವರು ಬಹಳ ಸುಂದರವಾಗಿ ಹೇಳ್ತಾರೆ. ಎಲ್ಲ ವಿಕಾರಗಳಿಂದ ಪರಿಶುದ್ಧವಾದಂತಹ ಮನಸ್ಸು ಎಲ್ಲ ವಿಕಾರಗಳನ್ನು ಕಳೆದುಕೊಂಡು ಎಲ್ಲ ಕಷ್ಮಲಗಳನ್ನು ನೀಗಿಕೊಂಡು ಪರಿಶುದ್ಧವಾದಂತಹ ಮನಸ್ಸು ಗಂಗೆಯು ಸಮುದ್ರದೆಡೆಗೆ ಧುಮ್ಮಿಕ್ಕಿ ಹರಿಯುವಂತೆ ಆಂತರ್ಯದಲ್ಲಿರುವಂತಹ ಭಗವಂತನೆಡೆಗೆ ಹರಿಯುವಂತಹ ಸ್ಥಿತಿಯೇ ಭಕ್ತಿ ಅಂತೇಳಿ ಹೇಳ್ತಾರೆ. ಶ್ರೀಮ ನಿಜಗುಣ ಶಿವಯೋಗಿಗಳು ಬಹಳ ಸುಂದರವಾಗಿ ಒಂದು ಕೀರ್ತನೆಯಲ್ಲಿ ಭಕ್ತಿಯ ವ್ಯಾಖ್ಯಾನ ಮಾಡ್ತಾರೆ. ಆವಕಾಲದೊಳು ಬಳಿಕಾವದೇಶದೊಳು ಬೇರಾವ ವಸ್ತುವಿನೊಳೆಡೆವೆರೆಯ ನತಿ ಮಮತೆ. ಆವಕಾಲದೊಳು ಬಳಿಕಾವದೇಶದೊಳು ಬೇರಾವ ವಸ್ತುವಿನೊಳೆಡೆವೆರೆಯ ನತಿ ಮಮತೆ. ಆವ ಪರಿಯಲಿ ತನ್ನ ಮೇಲಿರ್ಪುದಂತೆ ಆವ ಪರಿಯಲಿ ತನ್ನ ಮೇಲಿರ್ಪುದಂತೆ ಗುರುದೇವತೆಯೊಳನುರಾಗ ವಿಹುದ ನಿಜ ಭಕ್ತಿ. ಯಾವ ಕಾಲದಲ್ಲಿ ಆಗಲಿ, ಯಾವ ದೇಶದಲ್ಲಿ ಆಗಲಿ, ಯಾವ ಪರಿಸ್ಥಿತಿಯಲ್ಲಿ ಆಗಲಿ, ಮನುಷ್ಯ ತನ್ನನ್ನು ತಾನು ಎಷ್ಟು ಪ್ರೀತಿಸ್ತಾನೋ, ತನ್ನ ದೇಹದ ಬಗ್ಗೆ ಅದೆಷ್ಟು ಮಮತೆಯನ್ನು ಇರಿಸಿಕೊಂಡಿದ್ದಾನೋ ಅಷ್ಟು ಇನ್ಯಾರನ್ನು ಪ್ರೀತಿಸಲಾರ. ಮನಃಶಾಸ್ತ್ರಜ್ಞರು ಕೂಡ ಒಪ್ಪುವಂತಹ ಮಾತು ಇದು. ಇದನ್ನ ಒಂದು ದೃಷ್ಟಾಂತದ ಮೂಲಕ ನಿರೂಪಣೆ ಮಾಡಬಹುದು. ಓರ್ವ ರಾಜಕಾರಣಿ ಸಭೆಯಲ್ಲಿ ಭಾಷಣ ಮಾಡ್ತಾ ಹೇಳ್ತಾನೆ, ನಾನು ರಾಷ್ಟ್ರಪ್ರೇಮಿ, ರಾಷ್ಟ್ರಕ್ಕೋಸ್ಕರ ಯಾವುದೇ ರೀತಿಯ ಬಲಿದಾನಕ್ಕೆ ಸಿದ್ಧನಾಗಿದ್ದೇನೆ. ಮಾರನೇ ದಿನ ವಾರ್ತಾಪತ್ರಿಕೆಯನ್ನು ಓದುವಂತಹ ಸಂದರ್ಭ ಓದ್ತಾನೆ, ಗುಜರಾತ್ನಲ್ಲಿ ಭೂಕಂಪ ಆಗಿದೆ, 500-600 ಮಂದಿ ಸತ್ತಿದ್ದಾರೆ. ಈ ವಾರ್ತೆಯನ್ನು ಕೇಳುವಾಗ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾನೆ, ಸದ್ಯ ಭೂಕಂಪ ಗುಜರಾತ್ನಲ್ಲಿ ಆಯಿತು, ನಮ್ಮ ಕರ್ನಾಟಕದಲ್ಲಿ ಏನೂ ಆಗಲಿಲ್ವಲ್ಲ, ಕರ್ನಾಟಕದಲ್ಲೇ ಬೆಂಗಳೂರಿನಲ್ಲಿ ಏನೋ ಗಲಭೆ ಆಯಿತು, 16 ಹೊಡ್ಕೊಂಡು ಸತ್ರು ಎನ್ನುವಂತಹ ವಾರ್ತೆಯನ್ನು ಕೇಳುವಾಗ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾನೆ, ಬೆಂಗಳೂರಿನಲ್ಲಿ ಬೇಕಾದ್ರೆ ಜನ ಹೊಡ್ಕೊಂಡು ಸಾಯಲಿ, ಸದ್ಯ ನಮ್ಮ ಮಂಗಳೂರಿನಲ್ಲಿ ಏನೂ ಆಗದಿದ್ರೆ ಸಾಕು. ಮಂಗಳೂರಿನಲ್ಲೇ ಅಲ್ಲಲ್ಲೆಲ್ಲ ಮಲೇರಿಯಾ ಬಂದಿದೆ ಎನ್ನುವಂತಹ ವಾರ್ತೆ ಹಬ್ಬಿದೆ. ಆವಾಗ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾನೆ, ಸದ್ಯ ನಮ್ಮ ಬಡಾವಣೆಗೆ ಮಾತ್ರ ಮಲೇರಿಯಾ ಬರದೇ ಇದ್ರೆ ಸಾಕು, ಬಡಾವಣೆಗೆ ಬಂತು ಕಾಯಿಲೆ, ಹೆಂಡತಿ ಮಕ್ಕಳು ಕಾಯಿಲೆ ಬಿದ್ದಿದ್ದಾರೆ. ಆವಾಗ ಬಾಯಿ ಬಿಟ್ಟು ಹೇಳೋದಿಲ್ಲ, ಆದರೆ ಮನಸ್ಸಿನಲ್ಲಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನೆ, ಹೇ ಭಗವಂತ, ನನಗೆ ಮಾತ್ರ ಏನು ಆಗದೇ ಇದ್ರೆ ಸಾಕು, ರಾಷ್ಟ್ರಪ್ರೇಮಿ, ರಾಷ್ಟ್ರಕ್ಕೋಸ್ಕರ ಬಲಿದಾನ ಮಾಡ್ತೇನೆ ಎನ್ನುವಂತಹ ವ್ಯಕ್ತಿ ಎಷ್ಟು ಸಣ್ಣವನಾಗ್ತಾನೆ ಅಂತ ಹೇಳಿದರೆ, ಹೆಂಡತಿ ಮಕ್ಕಳು ಬೇಕಾದರೆ ಕಾಯಿಲೆ ಬೀಳಿ, ಸದ್ಯ ನನಗೆ ಮಾತ್ರ ಏನು ಆಗದೇ ಇದ್ರೆ ಸಾಕು ಎನ್ನುವಷ್ಟು ಸಣ್ಣವನಾಗ್ತಾನೆ. ನಾನು ಅಂದರೆ ಈ ದೇಹವೇ ನಾನು ಎಂದು ತಿಳಿದುಕೊಂಡಂತಹ ವ್ಯಕ್ತಿ ಅಜ್ಞಾನದಲ್ಲಿ ಈ ದೇಹದ ಮೇಲೆ ಅದೆಷ್ಟು ಮಮತೆಯನ್ನು ಇರಿಸಿಕೊಂಡಿದ್ದಾನೋ, ಆ ಪ್ರೀತಿಯನ್ನು ಇರಿಸಿಕೊಂಡಿದ್ದಾನೋ, ಅದೇ ಪ್ರೀತಿಯನ್ನ ಆವ ಕಾಲದೊಳು ಬಳಿಕ ಆವ ದೇಶದೊಳು ಬೇರಾವ ವಸ್ತುವಿನೊಳೆಡೆವೆರೆಯದತಿ ಮಮತೆ ಆವ ಪರಿಯಲಿ ತನ್ನ ಮೇಲಿರ್ಪುದಂತೆ ಗುರುದೇವತೆಯೊಳನುರಾಗವಿಹುದೆನ್ನಿರಬಹುದು ಆವ ಕಾಲದೊಳು ಬಳಿಕ ಆವ ದೇಶದೊಳು ಬೇರಾವ ವಸ್ತುವಿನೊಳೆಡೆವೆರೆಯದತಿ ಮಮತೆ ನಿನ್ನ ಮೇಲೆ ನೀನು ಎಷ್ಟು ಪ್ರೀತಿಯನ್ನು ಇರಿಸಿಕೊಂಡಿದ್ದೀಯಾ, ಈ ದೇಹದ ಮೇಲೆ ಅದೆಷ್ಟು ಮಮತೆಯನ್ನು ಇರಿಸಿಕೊಂಡಿದ್ದೀಯಾ, ಅದೇ ಪ್ರೀತಿಯನ್ನ ಈ ದೇಹದೊಳಗೆ ದೇಹಿಯಾಗಿರುವಂತ ಆತ್ಮನೆಡೆಗೆ ಗುರುದೇವತೆಯೊಳನುರಾಗವಿಹುದೆ ನಿಜ ಭಕ್ತಿ ಆತ್ಮಸ್ವರೂಪಿಯಾಗಿರುವಂತ ಆ ಗುರುವಿನಡೆಗೆ ಆ ಭಗವಂತನಡೆಗೆ ನೀನು ಹರಿಸ್ತಿ ಅಂತ ಹೇಳಿ ಆದರೆ ಅದೇ ಭಕ್ತಿ ಅಂತೇಳಿ ಹೇಳ್ತಾರೆ. ಅಂಥ ಭಕ್ತಿಯಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ದಾಸ್ಯ ಭಕ್ತಿ. ಯಯಿಮಾನಿ ಭೂತಾನಿ ಜಾಯಂತೆ ಯೇನ ಜಾತಾನಿ ಜೀವಂತಿ ಯತ್ ಪ್ರಯಂತ್ಯಭಿಸಂವಿಶಂತಿ. ಯಾವುದರಿಂದ ಈ ಸಮಸ್ತ ಜೀವರಾಶಿಯ ಸೃಷ್ಟಿಯಾಗಿದೆಯೋ, ಯಾರಿಂದ ಸಮಸ್ತ ಜೀವರಾಶಿಗಳ ಪಾಲನೆ ಪೋಷಣೆ ಆಗ್ತಾ ಇದೆಯೋ, ಕೊನೆಗೆ ಯಾರಲ್ಲಿ ಈ ಸಮಸ್ತ ಜೀವರಾಶಿಗಳು ಹೋಗಿ ವಿಲೀನವಾಗ್ತವೆಯೋ, ಅಂಥ ಆ ಭಗವಂತ ಆ ಪರಮಾತ್ಮ ಅವನು ನನ್ನ ಒಡೆಯನಾಗಿದ್ದಾನೆ, ನಾನು ಆತನ ಸೇವಕ, ನಾನು ಆತನ ದಾಸ ಎನ್ನುವಂಥ ಭಾವದಿಂದ ಮಾಡುವಂಥ ಎಲ್ಲ ಕರ್ತವ್ಯಗಳನ್ನು ಆತನ ಸೇವೆ ಎನ್ನುವ ಭಾವದಿಂದ ಮಾಡುತ್ತಾ ಆ ಭಗವಂತನೊಂದಿಗೆ ನಿರಂತರವಾದಂಥ ಸ್ನೇಹ ಸಂಬಂಧವನ್ನು ಬೆಸೆಯುವಂತಹದ್ದೇ ದಾಸ್ಯ ಭಕ್ತಿ. ದಾಸ ಈ ಪದವನ್ನು ಹಿಂದೆ ಮುಂದಾಗಿಸಿದರೆ ಸದಾ ಎಂದಾಗ್ತದೆ. ಯಾರು ಸದಾ ಸರ್ವದಾ ಆ ಭಗವಂತನ ಅನುಸಂಧಾನದಲ್ಲಿ ನಿರತರಾಗಿರ್ತಾರೋ ಅವರೇ ಭಗವಂತನ ದಾಸರು. ಅಂಥ ದಾಸ್ಯಭಕ್ತಿಯ ಲಕ್ಷಣ ಏನು? ಶ್ರೀ ಚೈತನ್ಯ ಮಹಾಪ್ರಭುಗಳು ಶಿಕ್ಷಾಷ್ಟಕದಲ್ಲಿ ಬಹಳ ಸುಂದರವಾಗಿ ನಿರೂಪಣೆ ಮಾಡ್ತಾರೆ ದಾಸರ ಲಕ್ಷಣ ಏನು. ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಅಮಾನಿನ ಮಾನದೇನ ಕೀರ್ತನೀಯ ಸದಾ ಹರಿಹಿ. ಒಬ್ಬ ದಾಸ ಭಗವಂತನ ಭಕ್ತ ತನ್ನನ್ನು ತಾನು ತೃಣಾದಪಿ ಸುನೀಚೇನ ಒಂದು ತೃಣಕ್ಕಿಂತ ಹುಲು ಕಡ್ಡಿಗಿಂತಲೂ ಕನಿಷ್ಠ ಅಂತೇಳಿ ಭಾವಿಸಿಕೊಳ್ತಾನೆ. ಅಂತ ವಿನಯತ್ವ ಅವನಲ್ಲಿ ತುಂಬಿರುತ್ತದೆ. ಕನಕದಾಸರು ಹೇಳ್ತಾರೆ ನೋಡಿ, ದಾಸ ದಾಸರ ಮನೆಯ ದಾಸಾನು ದಾಸನ ದಾಸ ದಾಸರ ಮನೆಯ ದಾಸಾನು ದಾಸನ ದಾಸ ದಾಸರ ಮನೆಯ ದಾಸಾನುದಾಸ. ಅಂಥ ವಿನಯತ್ವ ಅವರಲ್ಲಿ ಇರ್ತದೆ. ಹಾಗಂತ ಹೇಳಿ ಅವರು ದುರ್ಬಲರೇ. ನಾಯಮಾತ್ಮ ಬಲಹೀನೇನ ಲಭ್ಯ. ಭಗವಂತ ಆತ್ಮಸ್ಥೆ ಎನ್ನುವಂತಹದ್ದು ದುರ್ಬಲರಿಗೆ ದೊರಕುವಂತಹದ್ದಲ್ಲ. ರಾವಣನ ಆಸ್ಥಾಂಗನಕ್ಕೆ ತೆರಳಿದ್ದಾನೆ. ಆ ಬಲಿಷ್ಠನಾದಂಥ ರಾವಣನ ಮುಂದೆ ಆಂಜನೇಯ ಏನ್ ಹೇಳ್ತಾನೆ, ದಾಸೋಹಂ ಕೋಸಲೇಂದ್ರಸ್ಯ ನಾನು ಶ್ರೀರಾಮಚಂದ್ರನ ದಾಸಾನುದಾಸ. ಆಂಜನೇಯನೇನು ಹೇಳಿಯೇ ದುರ್ಬಲನೆ. ದುರ್ಬಲರು ಭಗವಂತನ ದಾಸರಾಗಲಿಕ್ಕೆ ಸಾಧ್ಯವಿಲ್ಲ. ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ. ಭಗವಂತನ ದಾಸರು ಹೇಗಿರ್ತಾರೆ ಅಂತ ಹೇಳಿದ್ರೆ, ಬೆಟ್ಟದ ಮೇಲಿರುವಂತಹ ವೃಕ್ಷವು ಬಿಸಿಲಿಗೆ ಬಿರುಗಾಳಿಗೆ ಮಳೆಗೆ ತನ್ನ ಮೈಯೊಡ್ಡಿಕೊಂಡು ಹೇಗೆ ದೃಢವಾಗಿರ್ತದೋ ಅದೇ ರೀತಿಯಲ್ಲಿ ಸಂಸಾರದಲ್ಲಿ ಇದ್ದುಕೊಂಡು ಬರುವಂತಹ ಎಲ್ಲಾ ಕಷ್ಟ ಪರಂಪರೆಗಳನ್ನು ಎದುರಿಸ್ತಾರೆ. ಅಮಾನಿನ ಮಾನದೇನ ಕೀರ್ತನೀಯ ಸದಾ ಹರಿಹಿ. ಜನಮಾನ ಸನ್ಮಾನವನ್ನು ಒಪ್ಪಿಸಲಿ ಅಥವಾ ತೆಗಳ್ಳಿ ಅಪಮಾನ ಮಾಡಲಿ, ಇದು ಯಾವುದನ್ನು ಲೆಕ್ಕಿಸದೆ ನನ್ನ ಉದ್ದೇಶ ನನ್ನ ಚಿತ್ತಶುದ್ಧಿ ಎನ್ನುವಂಥ ಉದ್ದೇಶದಿಂದ ನಿರಂತರವಾಗಿ ಆ ಭಗವಂತನನ್ನು ಕೀರ್ತನೆ ಮಾಡುತ್ತಾ ಆತ್ಮೋದ್ಧಾರದ ಮೂಲಕ ಲೋಕೋದ್ಧಾರವನ್ನು ಸಾಧಿಸುವಂಥವರು ಭಗವಂತನ ದಾಸರು. ಅಂಥ ದಾಸರಲ್ಲಿ ಅತ್ಯಂತ ಶ್ರೇಷ್ಠರು ಪುರಂದರದಾಸರು. ಸಾಕ್ಷಾತ್ ನಾರದ ಮಹರ್ಷಿಗಳೇ ಕಲಿಯುಗದಲ್ಲಿ ಭಕ್ತಿ ಜ್ಞಾನ ವೈರಾಗ್ಯದ ಪ್ರಸಾರಕ್ಕಾಗಿ ಪುರಂದರದಾಸರಾಗಿ ಅವತಾರವೆತ್ತಿದ್ರು ಎನ್ನುವಂತಹ ಪ್ರತೀತಿ ಇದೆ. ನವಕೋಟಿ ನಾರಾಯಣ ಆಗರ್ಭ ಶ್ರೀಮಂತ ಶ್ರೀನಿವಾಸ ನಾಯಕನು ದಿನ ಬೆಳಗಾಗುವುದರಲ್ಲಿ ಪುರಂದರದಾಸರಾಗಿ ಪರಿವರ್ತನೆ ಹೊಂದಿದಂತಹ ಆ ದಿವ್ಯ ಕಥಾಭಾಗ ಇಂದಿನ ಕಥಾವಸ್ತು. ಭಗವಂತನ ನಾಮ ಸಂಕೀರ್ತನೆ ಮಾಡುತ್ತಾ ಕಥಾಪ್ರವೇಶ ಮಾಡೋಣ. ವಿಠಲ ವಿಠಲ ಪಾಂಡುರಂಗ ಪಂಢರಿನಾಥ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ಪಂಢರಿನಾಥ ಪಾಂಡುರಂಗ ರಂಗಾರಂಗ ಪಾಂಡುರಂಗ ರಂಗಾರಂಗ ಪಾಂಡುರಂಗ ರಂಗಾರಂಗ ಪಾಂಡುರಂಗ ರಂಗಾರಂಗ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ಪಂಢರಿನಾಥ ಪಾಂಡುರಂಗ ಪಂಢರಿನ ಅನಾಥನಾಥ ಪಾಂಡುರಂಗ ಅಜ್ಞಾನನಾಶಕ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ಪಂಢರೀನಾಥ ಮಹಾರಾಜ ಕೀ ಜಯ ಪುರಂದರ ಗುರು ಸಾರ್ವಭೌಮ ಕೀ ಜಯ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ಕ್ರಿಸ್ತ ಶಕ 1484 ಇಸವಿಯ ಸಂದರ್ಭ ಉತ್ತರ ಕರ್ನಾಟಕದ ಬನವಾಸಿಯ ಸಮೀಪದ ಪುರಂದರಗಢ ಎನ್ನುವಂಥ ಊರು ಅಲ್ಲಿ ವರದಪ್ಪ ನಾಯಕ ಎನ್ನುವಂಥ ಮುತ್ತು ರತ್ನಗಳ ವ್ಯಾಪಾರಿ ವಾಸವಾಗಿದ್ದ ಅನುಕೂಲಿಯಾದಂಥ ಸಾಧ್ವಿಯಾದಂಥ ಸಾವಿತ್ರಿಯಲ್ಲಿ ಒಂದು ಗಂಡು ಮಗುವನ್ನು ಪಡೆದಿದ್ದಾನೆ ತಿರುಪತಿ ತಿಮ್ಮಪ್ಪನ ಕೃಪಾ ಕಟಾಕ್ಷದಿಂದ ಪಡೆದಂಥ ಆ ಮಗುವಿಗೆ ಶ್ರೀನಿವಾಸ ಎಂಬುದಾಗಿ ನಾಮಕರಣವನ್ನ ಮಾಡಿದ್ದಾರೆ ಎಲ್ಲರಿಗೂ ಆನಂದವನ್ನ ನೀಡುತ್ತಾ ಆ ಶ್ರೀನಿವಾಸ ಪ್ರವರ್ಧಮಾನನಾಗ್ತಾ ಇದ್ದಾನೆ ಎಳವೆಯಲ್ಲೇ ಹರಿಭಕ್ತಿಯ ಗಂಗೆ ಆತನ ನರನಾಡಿಗಳಲ್ಲಿ ಧುಮ್ಮಿಕ್ಕಿ ಹರಿಯುತ್ತಾ ಇತ್ತು ಓದು ಬರಹದ ಕಡೆಗೆ ಅಷ್ಟೇನು ಆಸಕ್ತಿ ಇರಲಿಲ್ಲ ವ್ಯಾಪಾರ ವಹಿವಾಟಿನ ಕಡೆಗೂ ಗಮನ ಹರಿಸ್ತಾ ಇರಲಿಲ್ಲ ಊರಿಗೆ ಯಾರೇ ಹರಿದಾಸರು ಬರಲಿ ಸನ್ಯಾಸಿಗಳು ಬರಲಿ ವಿದ್ವಾಂಸರು ಬರಲಿ ಅವರ ಹಿಂದೆ ಹೋಗ್ತಾ ಇದ್ದ ತನ್ನ ಮನಸ್ಸಿನಲ್ಲಿ ಉದ್ಭವಿಸುವಂತಹ ಪ್ರಶ್ನೆಗಳನ್ನು ಅವರ ಮುಂದೆ ನಿವೇದಿಸ್ತಾ ಇದ್ದ ಪ್ರಶ್ನೆಗಳಿಗೆ ಸೂಕ್ತವಾದಂತಹ ಉತ್ತರವು ದೊರಕದೇ ಇದ್ದಾಗ ಊರ ಮಧ್ಯೆ ಇದ್ದಂತಹ ವಿಠಲ ಮಂದಿರಕ್ಕೆ ತೆರಳುತ್ತಾನೆ ಅಲ್ಲಿ ಆ ಪಾಂಡುರಂಗ ವಿಠಲನ ಮುಂದೆ ನಿಂತು ಭಜನೆ ಕೀರ್ತನೆಯಲ್ಲಿ ತಲ್ಲೀನನಾಗ್ತಾನೆ ಧ್ಯಾನಸ್ಥನಾಗ್ತಾನೆ ಶ್ರೀಮುಖವು ಸುಂದರ ತಿಲಕ ಮನೋಹರ ಶ್ರೀಮುಖವು ಸುಂದರ ತಿಲಕ ಮನೋಹರ ಕೊರಳ ತುಳಸಿ ಹಾರ ವೈಜಯಂತಿ ಹೀರ ಕೊರಳ ತುಳಸಿ ಹಾರ ವೈಜಯಂತಿ ಹೀರ ಪುಟ್ಟ ಪೀತಾಂಬರ ಕಟಿಯೊಳಿಟ್ಟ ಕರ ಉಟ್ಟ ಪೀತಾಂಬರ ಕಟಿಯೊಳಿಟ್ಟ ಕರ ಇಟ್ಟಿ ಕಲ್ಲ ಮೆಟ್ಟಿ ನಿಂತ ವಿಠಲ ಗಂಭೀರ ಇಟ್ಟಿ ಕಲ್ಲ ಮೆಟ್ಟಿ ನಿಂತ ವಿಠಲ ಗಂಭೀರ ದೇವರುಕ್ಮಿಣೀವರ ಭಕ್ತ ಜನೋದ್ಧಾರ ದೇವರುಕ್ಮಿಣೀವರ ದೇವರುಕ್ಮಿಣೀವರ ಭಕ್ತ ಜನೋದ್ಧಾರ ಕಾಯುವ ಕರುಣಾಳು ಮೂಲ ನಾರಾಯಣ ಗುರಾರ ಶ್ರೀಮುಖವು ಸುಂದರ ತಿಲಕ ಮನೋಹರ ಶ್ರೀಮುಖವು ಸುಂದರ ತಿಲಕ ಮನೋಹರ ವಿಠಲ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡ ಪಂಢರಿನಾಥ ಪಾಂಡುರಂಗ ಅನಾಥನಾಥ ಪಾಂಡುರಂಗ ಅಜ್ಞಾನನಾಶಕ ಪಾಂಡುರಂಗ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ಪಂಢರೀನಾಥ ಮಹಾರಾಜ ಕೀ ಜಯ ಹೀಗೆ ಭಜನೆ ಕೀರ್ತನೆಯಲ್ಲಿ ದಿನ ಕಳೆಯುತ್ತಾ ಇರುವಂತಹ ಮಗನನ್ನ ಕಂಡು ತಂದೆ ವರದಪ್ಪ ನಾಯಕನಿಗೆ ಚಿಂತೆ ತಲೆಹತ್ತಿತು ಹೀಗೆ ಹರಿಕಥೆ ಭಜನೆ ಅಂತ ಹೇಳಿ ದಾಸರ ಹಿಂದೆ ಹೋಗ್ತಾ ಇದ್ರೆ ಇವನು ಕೂಡ ವ್ಯರ್ಥವಾಗಿ ಬಿಡ್ತಾನೆ ಅತ್ತ ಓದು ಬರಹದ ಕೂಡ ಕಡೆಗೆ ಆಸಕ್ತಿ ಇಲ್ಲ ವ್ಯಾಪಾರ ವಹಿವಾಟಿನ ಕಡೆಗೂ ಕೂಡ ತಲೆ ಹಾಕ್ತಾ ಇಲ್ಲ ಒಂದು ದಿನ ಮಗನಾದಂಥ ಶ್ರೀನಿವಾಸನ ಕರೆದು ಬುದ್ಧಿ ಹೇಳುವಂತಹ ಪ್ರಯತ್ನ ಮಾಡ್ತಾನೆ ಅವತ್ತಿನ ಕಾಲ ಮಕ್ಕಳಿಗೆ ಬುದ್ಧಿ ಹೇಳುವಷ್ಟು ಪುರುಸೋತ್ತಿತ್ತು ತಂದೆ ತಾಯಿಗಳಿಗೆ ಬುದ್ಧಿ ಹೇಳಿದ್ರೆ ಕೇಳುವಂತ ಮಕ್ಕಳು ಇದ್ರು ವರದಪ್ಪ ಶ್ರೀನಿವಾಸನನ್ನು ಕರೆದು ಹೇಳ್ತಾನೆ, ಅಲ್ಲಯ್ಯ ನೀನು ಹೀಗೆ ಭಜನೆ ಕೀರ್ತನೆ ಅಂತ ಹೇಳಿ ತಿರುಗುತ್ತಾ ಇದ್ರೆ ನಾಳೆ ದಿವಸ ಜೀವನಕ್ಕೆ ಏನು ಮಾಡ್ತೀಯ? ಆವಾಗ ಶ್ರೀನಿವಾಸ ನಿರಾಳವಾಗಿ ಹೇಳ್ತಾ ಇದ್ದಾನೆ, ಯಾಕಪ್ಪಾಜಿ ಇಷ್ಟೆಲ್ಲ ಸಂಪಾದನೆ ಮಾಡಿ ಇಟ್ಟಿದ್ದೀರಲ್ಲ, ಇದೆಲ್ಲ ಯಾರಿಗೋಸ್ಕರ? ನನಗೆ ಹೇಗೋ ಅಣ್ಣ ತಮ್ಮಂದಿರಿಲ್ಲ, ಸಹೋದರಿಯರು ಕೂಡ ಯಾರೂ ಇಲ್ಲ, ನೀವು ಮಾಡಿಟ್ಟದ್ದೆಲ್ಲ ನನಗೋಸ್ಕರ ತಾನೇ? ಓಹೋ, ನಾನು ಸಂಪಾದನೆ ಮಾಡಿದ್ರಲ್ಲಿ ಜೀವನ ನಿರ್ವಹಣೆ ಮಾಡಬೇಕು ಅಂತ ಹೇಳಿ ಲೆಕ್ಕ ಹಾಕ್ತಾ ಇದ್ದೀಯಲ್ಲ, ನಿನಗೆ ಬಿಡಿಗಾಸನ್ನು ಕೂಡ ಕೊಡೋದಿಲ್ಲ, ಅವಾಗ ಏನು ಮಾಡ್ತೀಯ? ಆವಾಗ ಶ್ರೀನಿವಾಸ ಹೇಳ್ತಾನೆ, ಹುಟ್ಟಿಸಿದ ಸ್ವಾಮಿ ತಾಯಿ ಹೊಣೆಗಾರನಾಗಿರಲು, ಹುಟ್ಟಿಸಿದ ಸ್ವಾಮಿ ತಾಯಿ ಹೊಣೆಗಾರನಾಗಿರಲು, ಗಟ್ಟಿಯಾಗಿ ಸಲಹುವನು ಇದಕ್ಕೆ ಸಂಶಯವಿಲ್ಲ, ಗಟ್ಟಿಯಾಗಿ ಸಲಹುವನು ಇದಕ್ಕೆ ಸಂಶಯವಿಲ್ಲ, ಹುಟ್ಟಿಸಿದ ಸ್ವಾಮಿ ಹೊಣೆಗಾರನಾಗಿರಲು. ಭಗವಂತ ಇದ್ದಾನಲ್ಲ, ಎಲ್ಲರನ್ನೂ ರಕ್ಷಣೆ ಮಾಡ್ತಾ ಇದ್ದಾನಲ್ಲ, ನಾನು ಯಾಕೆ ಚಿಂತೆ ಮಾಡಬೇಕು? ಈ ಮಾತೆಲ್ಲ ಹರಿಕಥೆಯಲ್ಲಿ ಪ್ರವಚನದಲ್ಲಿ ಹೇಳೋದಕ್ಕೆ ಚೆನ್ನಾಗಿರುತ್ತದೆ, ವಾಸ್ತವಿಕ ಜೀವನವೇ ಬೇರೆ. ನಾಲ್ಕು ದಿನ ಉಪವಾಸ ಇದ್ರೆ ಗೊತ್ತಾಗ್ತದೆ ಅನ್ನದ ಮಹತ್ವ ಏನು ಅಂತ ಹೇಳಿ. ಹಣ ಇಲ್ಲದೆ ಹೆಣಗುವಾಗ ಮಾತ್ರ ಅರ್ಥವಾಗ್ತದೆ ದುಡಿಮೆಯ ಮಹತ್ವ ಏನು ಎನ್ನುವಂಥದ್ದು. ತನ್ನ ಕಾರಕೂನಾದಂಥ ಗೋಪಣ್ಣ ಹೆಗಡೆಯನ್ನು ಕರೆದು ಹೇಳ್ತಾ ಇದ್ದಾನೆ ವರದಪ್ಪ, ನೋಡು ನಿನ್ನ ಚಿಕ್ಕ ಯಜಮಾನರಿಗೆ ಆದರ್ಶದ ಪಿತ್ತ ನೆತ್ತಿಗೇರಿದೆ, ಇವನನ್ನು ಕರ್ಕೊಂಡು ಹೋಗು, ಊರ ಮಧ್ಯೆ ಇರುವಂತಹ ವಿಠಲ ಮಂದಿರದಲ್ಲಿ ಬಿಟ್ಟು ಬಾ, ಅಲ್ಲಿರುವಂತಹ ಅರ್ಚಕರಿಗೆ ಅಧಿಕಾರಿಗಳಿಗೆ ಹೇಳಬೇಕು, 3 ದಿನಗಳ ಕಾಲ ಇವನಿಗೆ ಅನ್ನ ನೀರು ಏನು ಕೊಡಬಾರ್ದು, ನೋಡೋಣ ಏನ್ ಮಾಡ್ತಾನೆ. ಸರಿ, ಗೋಪಣ್ಣ ಹೆಗಡೆ ಶ್ರೀನಿವಾಸನನ್ನ ಕರ್ಕೊಂಡು ಹೋಗಿ ವಿಠಲ ಮಂದಿರದಲ್ಲಿ ಬಿಟ್ಟು ಬಂದಿದ್ದಾನೆ, ಶ್ರೀನಿವಾಸನಿಗೆ ಮಾತ್ರ ಯಾವುದೇ ಚಿಂತೆ ಇಲ್ಲ. ಕೊಡುವ ಕರ್ತು ಬೇರೆ ಇರುತ್ತೀರೆ, ಬಿಡು ಬಿಡು ಚಿಂತೆಯನು, ಕೊಡುವ ಕರ್ತು ಬೇರೆ ಇರುತ್ತೀರೆ, ಬಿಡು ಬಿಡು ಚಿಂತೆಯನು, ಒಡೆಯನಾಗಿ ಮೂಜಗವನು ಪಾಲಿಪ, ಒಡೆಯನಾಗಿ ಮೂಜಗವನು ಪಾಲಿಪ, ಬಡವರು ಧಾರಕ ಜಗದೊಡೆಯ ಶ್ರೀಕೃಷ್ಣ, ಕೊಡುವ ಕರ್ತು ಬೇರೆ ಇರುತ್ತೀರೆ, ಬಿಡು ಬಿಡು ಚಿಂತೆಯನು, ಕಲ್ಲಿನೊಳಗೆ ಇರುವ ಕಪ್ಪೆಗೆ ಅಲ್ಲೇ ಉದಕ ಕೊಡುವ, ಕಲ್ಲಿನೊಳಗೆ ಇರುವಂತ ಕಪ್ಪೆ ಮರಿಗೆ ಅಲ್ಲೇ ನೀರು ಕೊಡುವಂತಹ ವ್ಯವಸ್ಥೆಯನ್ನು ಮಾಡ್ತಾನೆ ಭಗವಂತ. ಹಾಗಿರುವಾಗ ನಾನು ಯಾಕೆ ಚಿಂತೆ ಮಾಡಬೇಕು? ಛತ್ರಪತಿ ಶಿವಾಜಿ ಅದೊಮ್ಮೆ ದೊಡ್ಡ ಕೋಟೆಯನ್ನು ಕಟ್ಟಿಸ್ತಾ ಇದ್ದ, 100,000 ಮಂದಿ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಆವಾಗ ಶಿವಾಜಿಯ ಮನಸ್ಸಿನಲ್ಲಿ ಅಹಂಕಾರದ ಬೀಜ ಮೊಳೆತಿತ್ತು, ನನ್ನಿಂದಾಗಿ 100,000 ಮಂದಿ ಇವತ್ತು ಊಟ ಮಾಡ್ತಾ ಇದ್ದಾರೆ, ಒಂದು ವೇಳೆ ನಾನು ಈ ಕೋಟೆಯನ್ನು ಕಟ್ಟಿಸದೆ ಹೋಗಿದ್ದಲ್ಲಿ ಇವರೆಲ್ಲ ಉಪವಾಸ ಬಿದ್ದು ಸಾಯಬೇಕಿತ್ತು, ನನ್ನಿಂದಾಗಿ ಇವತ್ತು ಅವರ ಪಾಲನೆ ಪೋಷಣೆ ಆಗ್ತಾ ಇದೆ. ಆ ಹೊತ್ತಿಗೆ ಶಿವಾಜಿಯ ಗುರುಗಳಾದಂಥ ಸಮರ್ಥ ರಾಮದಾಸರಲ್ಲಿ ಆಗಮಿಸ್ತಾರೆ, ಜಯ ಜಯ ರಘುವೀರ ಸಮರ್ಥ, ಸ್ವಾಗತಿಸ್ತಾನೆ ಗುರುಗಳನ್ನ. ಸಮರ್ಥರು ಪ್ರಶ್ನಿಸ್ತಾ ಇದ್ದಾರೆ, ಶಿವೋಬ ಈ ಕೋಟೆಯನ್ನು ನೀನೇ ಕಟ್ಟಿಸ್ತಾ ಇದೆಯಲ್ಲ? ಹೌದು ಗುರುಗಳೇ, ನಾನೇ ಕಟ್ಟಿಸ್ತಾ ಇದ್ದೇನೆ. ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ? ಸುಮಾರು 500-600 ಜನ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ಊಟ ವಸತಿ ವ್ಯವಸ್ಥೆಯನ್ನು ನೀನೇ ಮಾಡಿದ್ಯಲ್ವಾ? ಹೌದು, ನಾನೇ ಮಾಡಿದ್ದೇನೆ ಗುರುಗಳೇ. ಹಾಗಾದ್ರೆ ಶಿವೋಬ ಅಲ್ಲೊಂದು ಬಂಡೆ ಕಲ್ಲು ಇದೆಯಲ್ಲ, ಅದನ್ನು ಒಡಿಸಿ ನೋಡೋಣ. ಕಲ್ಲು ಕುಟ್ಟಿಗೆ ನನ್ನ ಕರೆಸಿದ್ದಾನೆ, ಆ ಕಲ್ಲು ಕುಟ್ಟಿಗ ಬಂಡೆಗೆ ಒಂದು ಏಟು ಹೊಡೆದಿದ್ದಾನೆ, ಬಂಡೆ ಇಬ್ಬಾಗವಾಯಿತು, ಸಿಡಿದಿದೆ ಬಂಡೆ. ಶಿವಾಜಿ ನೋಡ್ತಾನೆ, ಬಂಡೆಯ ಮಧ್ಯದಿಂದ ಒಂದು ಸಣ್ಣ ಕಪ್ಪೆ ಮರಿ ಚಂಗನೆ ಜಿಗಿಯಿತು. ಶಿವಾಜಿ ನೋಡ್ತಾ ಇರಬೇಕಾದ್ರೆ ಆ ಬಂಡೆಯ ಮಧ್ಯಭಾಗದಲ್ಲಿ ಒಂದಿಷ್ಟು ನೀರು ಕೂಡ ಇದೆ. ಸಮರ್ಥರು ಕೇಳ್ತಾ ಇದ್ದಾರೆ, ಶಿವೋಬ 100,000 ಮಂದಿಗೆ ಊಟ ವಸತಿಯ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀಯಲ್ಲ ನೀನು, ಬಂಡೆ ಕಲ್ಲಿನ ಮಧ್ಯದಲ್ಲಿ ಇರುವಂತಹ ಈ ಸಣ್ಣ ಕಪ್ಪೆಯ ಮರಿಗೆ ಅಲ್ಲೇ ನೀರನ್ನು ಕೊಡುವಂತಹ ವ್ಯವಸ್ಥೆಯನ್ನು ನೀನೇ ಮಾಡಿದ್ದೀಯನೋ? ಆ ಮಾತನ್ನು ಕೇಳ್ತಾ ಇದ್ದಂತೆ ಕಾಲಿಗೆ ಬಿದ್ದು ಕ್ಷಮೆ ಯಾಚಿಸ್ತಾನೆ. ಗುರುಗಳೇ, ನನ್ನಿಂದ ಅಪರಾಧವಾಯಿತು. ಕೊಡುವ ಕರ್ತು ಬೇರೆ ಇರುತ್ತೀರೆ, ಬಿಡು ಬಿಡು ಚಿಂತೆಯನು. ಶ್ರೀನಿವಾಸ ಆಲೋಚನೆ ಮಾಡ್ತಾನೆ. ಗೀತೆಯಲ್ಲಿ ಪರಮಾತ್ಮನೇ ಆಶ್ವಾಸನೆಯನ್ನು ಕೊಟ್ಟಿದ್ದಾನೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನ್ಯ ಯಾವುದೇ ಚಿಂತೆ ಮಾಡದೆ ಯಾರು ನಿರಂತರವಾಗಿ ನನ್ನನ್ನು ಭಜಿಸ್ತಾರೋ ಪೂಜಿಸ್ತಾರೋ ಅಂಥವರ ಯೋಗಕ್ಷೇಮವನ್ನು ನಾನೇ ನಿರ್ವಹಣೆ ಮಾಡ್ತೇನೆ. ಭಗವಂತ ಈ ಆಶ್ವಾಸನೆಯನ್ನು ಕೊಟ್ಟಿರಬೇಕಾದ್ರೆ ನಾನು ಯಾಕೆ ಚಿಂತೆ ಮಾಡಬೇಕು? ಭಜನೆ ಕೀರ್ತನೆಯಲ್ಲಿ ಹೊತ್ತು ಕಳೆಯುತ್ತಾ ಇದ್ದಾನೆ. ಮೊದಲನೇ ದಿನ ಹಣ್ಣು ಹಂಪಲನ್ನು ಸ್ವೀಕಾರ ಮಾಡಿದ್ದಾನೆ. ಎರಡನೇ ದಿವಸ ನೀರು ಕುಡಿದು ದಿನ ಕಳೆದಿದ್ದಾನೆ. ಮೂರನೇ ದಿನ ಆಹಾರವಿಲ್ಲದೆ ನಿಶಕ್ತಿಯಿಂದ ಏಳಲು ಅಸಾಧ್ಯವಾಗಿದೆ, ಮಲಗಿಕೊಂಡೇ ಇದ್ದಾನೆ. ಮಧ್ಯಾಹ್ನದ ಹೊತ್ತು ದೇವಸ್ಥಾನದಲ್ಲಿ ಯಾರೂ ಇಲ್ಲ, ನೀರವವಾದಂಥ ವಾತಾವರಣ, ಮೇಲೇಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಶ್ರೀನಿವಾಸನಿಗೆ. ಅಷ್ಟು ಹೊತ್ತಿಗೆ ಯಾರೋ ಮೈದಡುವಿದಂತಾಯಿತು. ಅಮೃತಮಯ ಸ್ಪರ್ಶವದು, ಅನುಪಮವಾದಂಥ ಸ್ಪರ್ಶ. ಯಾರು ನೋಡೋಣ ಅಂತ ಹೇಳಿ ಕಣ್ಬಿಟ್ಟು ನೋಡ್ತಾ ಇದ್ದಾನೆ. ದಿವ್ಯಾಲಂಕಾರ ಭೂಷಿತೆಯಾದಂಥ ಪರಮ ಸುಂದರಿಯಾದಂಥ ಸ್ತ್ರೀ ನಿಂತಿದ್ದಾಳೆ. ಕೈಯಲ್ಲಿ ಚಿನ್ನದ ಹರಿವಾಣದಲ್ಲಿ ಘಮಘಮಿಸುವಂತಹ ಪಕ್ಷಿ ಭೋಜ್ಯಾದಿಗಳನ್ನ ಹಿಡ್ಕೊಂಡು ನಿಂತಿದ್ದಾಳೆ. ಕೇಳ್ತಾ ಇದ್ದಾನೆ, ಯಾರ ತಾಯಿ ನೀನು? ಯಾಕೆ ಬಂದಿದ್ದೀಯ? ಶ್ರೀನಿವಾಸ, ನೀನು ನನ್ನನ್ನು ನೋಡದೇ ಇರಬಹುದು, ಆದರೆ ನಾನು ಮಾತ್ರ ನಿನ್ನನ್ನು ಪ್ರತಿ ಕ್ಷಣ ಕ್ಷಣವೂ ನೋಡ್ತಾ ಇದ್ದೇನೆ. ನಿನಗೋಸ್ಕರ ಈ ಪಕ್ಷ ಭೋಜ್ಯಾದಿಗಳನ್ನು ತಂದಿದ್ದೇನೆ. ಯಾರು ಕಳಿಸಿದ್ರು? ನಿನ್ನ ತಂದೆ ಕಳಿಸಿದ್ದಾರಪ್ಪ, ಸ್ವೀಕಾರ ಮಾಡು. ತಾಯೇ, ಒಂದು ಷರತ್ತು, ನೀನು ಕೂಡ ನನ್ನ ಜೊತೆ ಉಣಬೇಕು, ಹಾಗಾದರೆ ಮಾತ್ರ ಈ ಭೋಜನವನ್ನು ಸ್ವೀಕಾರ ಮಾಡ್ತೇನೆ. ಆತನ ಮುಗ್ಧ ಪ್ರೇಮಕ್ಕೆ ಒಲಿದಿದ್ದಾಳೆ ಆ ದಿವ್ಯ ಸ್ತ್ರೀ. ಶ್ರೀನಿವಾಸನೊಂದಿಗೆ ಭೋಜನವನ್ನು ಸ್ವೀಕಾರ ಮಾಡಿದ್ದಾಳೆ. ನಾಲ್ಕನೇ ದಿನ ಬೆಳಗಿನ ಹೊತ್ತು ಮಗನ ಸ್ಥಿತಿ ಏನಾಗಿರಬಹುದು ನೋಡೋಣ ಅಂತ ಹೇಳಿ ವರದಪ್ಪನಾಗಿ ಧಾವಿಸಿ ಬರ್ತಾ ಇದ್ದಾನೆ. ಬಂದು ನೋಡ್ತಾನೆ, ಒಂದಿಷ್ಟು ಆಯಾಸ ಬಳಲಿಕ್ಕೆ ಕಾಣ್ತಾ ಇಲ್ಲ ಮಗನ ಮುಖದಲ್ಲಿ. ನಿರಾಳವಾಗಿದ್ದಾನೆ, ಉತ್ಸಾಹದಿಂದ ಇದ್ದಾನೆ. ಏನಪ್ಪ, ಹೇಗಾಯ್ತು ಮೂರು ದಿನ? ಅಪ್ಪಾಜಿ, ಇದೇನು ಕೇಳ್ತಾ ಇದ್ದೀರಾ? ನಿನ್ನೆ ದಿವಸ ನೀವೇ ನನಗೋಸ್ಕರ ಭೋಜನವನ್ನು ಕಳಿಸಿಕೊಟ್ರಿ, ಈಗ ನೀವೇ ಪ್ರಶ್ನಿಸ್ತಾ ಇದ್ದೀರಲ್ಲ ಹೇಗಿದ್ದೀಯಾ ಅಂತ ಹೇಳಿ. ಏನು, ನಾನು ಕಳಿಸ್ಕೊಟ್ಟೆ ಭೋಜನವನ್ನು? ಯಾರು ಬಂದಿದ್ರು? ಆವಾಗ ಶ್ರೀನಿವಾಸ ಬಂದಿದ್ದಂತಹ ದಿವ್ಯ ಸ್ತ್ರೀಯ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ರತ್ನ ಮುಕುಟ ಮಸ್ತಕ ಪರ ರಾಜ, ರತ್ನ ಮುಕುಟ ಮಸ್ತಕ ಪರ ರಾಜ, ವನ ಮಾಲಾಗಲ ಬೀಚ ಸುಹಾರ, ಕಾನನ ಮೇ ಕುಂಡಲ ಕರ ಕಂಕಣ, ಕಾನನ ಮೇ ಕುಂಡಲ ಕರ ಕಂಕಣ, ಪಗನು ಪುರ ಶೋಭಿಕ ಜಯ ಕಮಲೆ ಕಮಲಾಸನ, ಜಯ ಕಮಲೆ ಜಯ ಕಮಲೆ ಜಯ ಕಮಲೆ ಕಮಲಾಸನ ಸುಂದರಿ. ಆ ದಿವ್ಯ ಸ್ತ್ರೀಯ ವರ್ಣನೆಯನ್ನ ಕೇಳ್ತಾ ಇದ್ದಂತೆ ವರದಪ್ಪ ನಾಯಕನಿಗೆ ದೃಢವಾಯಿತು, ಬಂದಿದ್ದಾಕೆ ಮತ್ತೆ ಯಾರು ಅಲ್ಲ. ಯಾ ದೇವಿ ಸರ್ವಭೂತೇಶು ಲಕ್ಷ್ಮೀ ರೂಪೇಣ ಸಂಸ್ಥಿತ, ನಮಸ್ತಸ್ಯೆ ನಮಸ್ತಸ್ಯೆ ನಮಸ್ತಸ್ಯೆ ನಮೋ ನಮಃ. ಬಂದಿದ್ದವಳು ಸಾಕ್ಷಾತ್ ಮಹಾಲಕ್ಷ್ಮಿಯೇ. ಆ ಮಹಾಮಾತೆಗೆ ವಂದಿಸ್ತಾನೆ, ಮನಸಾರೆ ವಂದಿಸ್ತಾನೆ. ಆ ಪಾಂಡುರಂಗ ವಿಠಲನ ಮುಂದೆ ನಿಂತು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ವರದಪ್ಪ. ಹೇ ವಿಠಲ ಪಾಂಡುರಂಗ ಪಂಢರಿನಾಥ, ಹೇ ವಿಠಲ, ನನಗಿಂತ ದೃಢವಾಯಿತು. ನನ್ನ ಮಗನ ಬೆಂಗಾವಲಾಗಿ ನಿಂತು ನೀನೇ ಆತನ ರಕ್ಷಣೆಯನ್ನು ಮಾಡ್ತಾ ಇದ್ದೀಯ. ಆದರೆ ವಿಠಲ, ನಿನ್ನಲ್ಲಿ ಒಂದು ಸಣ್ಣ ಪ್ರಾರ್ಥನೆ. ಆತನು ಲೌಕಿಕ ವ್ಯವಹಾರಗಳ ಕಡೆಗೆ, ಅಧ್ಯಯನದ ಕಡೆಗೆ ಆಸಕ್ತಿಯನ್ನು ತಳೆಯುವ ಹಾಗೆ ಮಾಡು, ಇದಿಷ್ಟೇ ನನ್ನ ಪ್ರಾರ್ಥನೆ. ಆ ವರದಪ್ಪ ನಾಯಕನ ಪ್ರಾರ್ಥನೆ ಫಲಿಸಿತೋ ಎಂಬಂತೆ ಅಂದಿನಿಂದ ವಿಶೇಷವಾದಂತಹ ಪರಿವರ್ತನೆ ಕಂಡು ಬಂದಿತು ಶ್ರೀನಿವಾಸನಲ್ಲಿ. ಓದು ಬರಹದಲ್ಲಿ ಆಸಕ್ತಿಯನ್ನು ತಳೆದಿದ್ದಾನೆ, ಸಕಲ ಶಾಸ್ತ್ರಗಳಲ್ಲಿ ಪಾರಂಗತನಾಗಿದ್ದಾನೆ, ಸಂಗೀತ ಶಾಸ್ತ್ರವನ್ನು ಕೂಡ ಚೆನ್ನಾಗಿ ಅಭ್ಯಾಸ ಮಾಡಿದ್ದಾನೆ, ಜೊತೆಯಲ್ಲಿ ಅತ್ಯಂತ ಕಠಿಣವಾದಂತಹ ರತ್ನ ಪರೀಕ್ಷೆಯಲ್ಲೂ ಕೂಡ ನಿಷ್ಣಾತನಾಗಿದ್ದಾನೆ. ಹಂತ ಹಂತವಾಗಿ ವ್ಯಾಪಾರ ವಹಿವಾಟಿನಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಾ ಇದ್ದಾನೆ. ರತ್ನ ಪರೀಕ್ಷೆಯಲ್ಲಿ ತನ್ನ ತಂದೆಯನ್ನೇ ಮೀರಿಸ್ತಾನೆ ಎಂಬುದಾಗಿ ಜನ ಹಾಡಿ ಹೊಗಳುತ್ತಾ ಇದ್ದಾರೆ. ಗಳಿಸುವುದು, ಗಳಿಸಿದ್ದನ್ನ ಉಳಿಸುವಂತಹದ್ದು, ಉಳಿಸಿ ಬೆಳೆಸುವಂತಹದ್ದು, ಇದರಲ್ಲಿ ಶ್ರೀನಿವಾಸ ನಾಯಕನನ್ನ ಮೀರಿಸುವವರಿಲ್ಲ ಎಂಬುದಾಗಿ ಜನರು ಹೊಗಳುತ್ತಾ ಇದ್ದಾರೆ. ಜೊತೆಯಲ್ಲಿ ಜಿಪುಣಾಗ್ರೇಸರ ಎನ್ನುವಂಥ ಅಡ್ಡ ಹೆಸರು ಕೂಡ ಬರ್ತಾ ಇದೆ. ದಿನದಿಂದ ದಿನಕ್ಕೆ ಶ್ರೀನಿವಾಸನಲ್ಲಿ ಲೋಭ ಹೆಚ್ಚುತ್ತಾ ಇದೆ. ತಾನು ನವಕೋಟಿ ನಾರಾಯಣನಾಗಬೇಕೆನ್ನುವಂಥ ಉದ್ದೇಶದಿಂದ ಸಂಪತ್ತನ್ನು ಹುಟ್ಟು ಹಾಕ್ತಾ ಇದ್ದಾನೆ. ದಾನ ಇಲ್ಲ, ಧರ್ಮ ಇಲ್ಲ. ಆ ಶ್ರೀನಿವಾಸನ ಪಾಲಿಗೆ ದುಡ್ಡೇ ಬ್ರಹ್ಮ, ದುಡ್ಡೇ ವಿಷ್ಣು, ದುಡ್ಡೇ ಮಹೇಶ್ವರ, ದುಡ್ಡೇ ಸಾಕ್ಷಾತ್ ಪರಬ್ರಹ್ಮವಾಗಿಬಿಟ್ಟಿತು. ನಮ್ಮಲ್ಲೂ ಕೂಡ ಸಂಪತ್ತನ್ನು ಹುಟ್ಟು ಹಾಕುವಂತಹ ಪ್ರವೃತ್ತಿ ಹೆಚ್ಚಾಗ್ತಾ ಇದೆ. ರಾಷ್ಟ್ರಕವಿ ಕುವೆಂಪುರವರು ಶತಮಾನ ಸಂಧಿ ಎನ್ನುವಂಥ ಕವನದಲ್ಲಿ ಬಹಳ ಸುಂದರವಾಗಿ ಹೇಳುತ್ತಾರೆ. ಸಂಪತ್ತಿದೆ ವಿದ್ವತ್ತಿದೆ ಕೈ ಸೇರಿದೆ ವಿಜ್ಞಾನ, ಸಂಪತ್ತಿದೆ ವಿದ್ವತ್ತಿದೆ ಕೈ ಸೇರಿದೆ ವಿಜ್ಞಾನ, ವಿಷಯಾಸೆಯ ಸುಖದಾಗ್ನಿಗೆ ಕಲ್ಲೆಣ್ಣೆಯ ಪಾನ, ಭುಗಿ ಭುಗಿಲನೆ ಧಗ ಧಗಿಸಿದ ರಣರೋಷದ ಕೆಂಗಿಚ್ಚು, ಅಲ್ಮಸೆದಿದೆ ಬಿಲ್ಲೆತ್ತಿದೆ ಸಂಗ್ರಹ ಗೈಯುವ ಹುಚ್ಚು, ಸಂಪತ್ತಿದೆ ವಿದ್ವತ್ತಿದೆ ಕೈ ಸೇರಿದೆ ವಿಜ್ಞಾನ. ವಿಜ್ಞಾನ ತಂತ್ರಜ್ಞಾನ ಅಭಿವೃದ್ಧಿ ಆಗ್ತಾ ಇದೆ, ಜೊತೆಯಲ್ಲಿ ಸಂಪತ್ತನ್ನು ಒಟ್ಟು ಹಾಕುವಂತಹ ಪ್ರವೃತ್ತಿ ಹುಚ್ಚಾಗಿ ಮನುಷ್ಯನಲ್ಲಿ ಹೆಚ್ಚಾಗ್ತಾ ಇದೆ. ಇಲ್ಲಿ ಶ್ರೀನಿವಾಸ ನವಕೋಟಿ ನಾರಾಯಣನಾಗಬೇಕೆನ್ನುವಂಥ ಮಹತ್ವಾಕಾಂಕ್ಷೆಯಿಂದ ಯಾವುದೇ ದಾನ ಧರ್ಮಗಳನ್ನು ಮಾಡ್ತಾ ಇಲ್ಲ. ಮನೆಯಲ್ಲಿ ಪ್ರತಿನಿತ್ಯ ಒಪ್ಪತ್ತು ಊಟ, ಸೋಮವಾರ ದಿವಸ ಶಿವದೇವರ ಪ್ರೀತ್ಯರ್ಥವಾಗಿ, ಮಂಗಳವಾರ ಗಣಪತಿ ದೇವರ ಪ್ರೀತ್ಯರ್ಥವಾಗಿ, ಬುಧವಾರ ದಿವಸ ವಿಷ್ಣುವಿನ ಹೆಸರಿನಲ್ಲಿ, ಗುರುವಾರ ದಿವಸ ದತ್ತಾತ್ರೇಯನ ಹೆಸರಿನಲ್ಲಿ, ಶುಕ್ರವಾರ ಮಹಾಲಕ್ಷ್ಮಿ ದಿವಸ ಆ ದಿನ ಖರ್ಚು ಮಾಡುವ ಹಾಗೆ ಇಲ್ಲ, ಶನಿವಾರ ವೆಂಕಟರಮಣ ದೇವರ ಹೆಸರಿನಲ್ಲಿ, ಹೀಗೆ ವಾರ ಪೂರ್ತಿ ಒಪ್ಪತ್ತು ಊಟ. ಇನ್ನು ಏಕಾದಶಿಯಂಥ ಹರಿದಿನಗಳಂದು ಘೋರ ಉಪವಾಸ. ಕಾಲಕ್ರಮದಲ್ಲಿ ಸರಸ್ವತಿ ಎನ್ನುವಂಥ ವಧುವಿನೊಂದಿಗೆ ವಿವಾಹ ಸಂಪನ್ನವಾಗಿದೆ, ಗೃಹಸ್ಥಾಶ್ರಮವನ್ನು ಪ್ರವೇಶ ಮಾಡಿದ್ದಾನೆ ಶ್ರೀನಿವಾಸ. ಸಂಪೂರ್ಣವಾಗಿ ವ್ಯಾಪಾರ ವಹಿವಾಟವನ್ನು ತಾನೇ ವಹಿಸಿಕೊಂಡಿದ್ದಾನೆ ಶ್ರೀನಿವಾಸ. ತಂದೆ ತಾಯಿಗಳ ದೇಹಾಂತವಾಗಿದೆ, ಆದರೆ ಶ್ರೀನಿವಾಸನಿಗೇನು ದುಃಖವಾಗಲಿಲ್ಲ. ಇಬ್ಬರ ಖರ್ಚು ಕಡಿಮೆ ಆಯ್ತಲ್ಲ ಅಂತ ಹೇಳಿ ಲೆಕ್ಕ ಹಾಕ್ತಾನೆ. ಆದರೆ ಇದರಿಂದ ಅಸಾಧ್ಯವಾದಂಥ ಸರಸ್ವತಿ ಮಾತ್ರ ಬಹಳ ದುಃಖಕ್ಕೆ ಒಳಗಾಗ್ತಾ ಇದೆ. ಇದು ಒಂದು ಬದುಕೆ, ಇಂಥ ಬದುಕಿನಿಂದ ಏನು ಪ್ರಯೋಜನ? ಸುಭಾಷಿತಕಾರ ಹೇಳ್ತಾರೆ, ಕೃಪಣಸ್ಯ ಸಮೋದಾತ ನ ಭೂತೋ ನ ಭವಿಷ್ಯತಿ. ಲೋಭಿಗಿಂತ ಮಿಗಿಲಾದಂತಹ ದಾನಿ ಮತ್ತಾರು ಇಲ್ಲ ಅಂತ. ಯಾಕಂತ ಹೇಳಿದ್ರೆ, ತಾನು ಮುಟ್ಟದೆಯೇ, ತಾನು ಸ್ಪರ್ಶಿಸದೆಯೇ ಅವನು ತನ್ನ ಸಂಪತ್ತನ್ನೆಲ್ಲ ಬೇರೆಯವರಿಗೆ ಹಸ್ತಾಂತರ ಮಾಡಿಬಿಡ್ತಾನೆ. ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ ಎನ್ನುವಂಥ ಮಾತು ಇದೆ. ಸಂಪತ್ತಿಗೆ ಮೂರು ಸ್ಥಿತಿ ಇದೆ ಅಂತೆ, ಮೂರು ವ್ಯವಸ್ಥೆ ಇದೆ. ಮೊದಲನೆಯದು ಸಂಪತ್ತನ್ನು ತನಗೋಸ್ಕರ ಉಪಭೋಗ ಮಾಡುವಂಥದ್ದು, ಎರಡನೆಯದು ಆ ಸಂಪತ್ತನ್ನು ಸಮಾಜಕ್ಕೋಸ್ಕರ ವಿನಿಯೋಗ ಮಾಡುವಂಥದ್ದು, ಮೂರನೆಯದು ನಾಶ ಆಗುವಂಥದ್ದು. ಯೋ ನ ದಧಾತಿ ನ ಭುಂಕ್ತೆ ತಸ್ಯ ತೃತೀಯ ಗತಿರ್ಭವತಿ. ಯಾರು ತನಗೋಸ್ಕರ ಸಂಪತ್ತನ್ನು ವಿನಿಯೋಗ ಮಾಡುವುದಿಲ್ಲೋ, ಸಮಾಜದಲ್ಲಿ ಅದನ್ನು ವಿತರಣೆ ಮಾಡುವುದಿಲ್ಲೋ, ಅಂಥವನ ಸಂಪತ್ತು ಅದಕ್ಕೆ ಮೂರನೇ ಗತಿ, ಅಂದರೆ ನಾಶ ಆಗ್ತದೆ ಅಂತ ಹೇಳ್ತಾರೆ. ಇಲ್ಲಿ ಸರಸ್ವತಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾಳೆ. ದೇವಾ, ಹೇ ಭಗವಂತ, ಇದೆಂಥ ಬದುಕು? ಶ್ರೀನಿವಾಸ ನೀನೆ ಪಾಲಿಸೋ ಶಿತ ಜಾನ ಪಾಲ ಗಾನಲೋಲ ಶ್ರೀ ಮುಕುಂದನೆ. ಶ್ರೀನಿವಾಸ ನೀನೆ ಪಾಲಿಸೋ ಶಿತ ಜಾನ ಪಾಲ ಗಾನಲೋಲ ಶ್ರೀ. ಧ್ಯಾನ ಮಾಡ್ಪ ಸಜ್ಜನರ ಮಾನದಿಲ್ ಪರಿಪಾಲಿ ವೇಣು ಲೋಲಾ ಶ್ರೀ ಗೋವಿಂದ ವೇದ ವೇದ್ಯ ನಿತ್ಯಾನಂದ ಶ್ರೀನಿವಾಸ ನೀನೇ ಪಾಲಿಸೋ ಶಿತ ಜನ ಪಾಲ ಗಾನ ಲೋಲ ಶ್ರೀ. ಹೇ ಭಗವಂತ, ನನ್ನ ಪತಿಯ ಮತಿಯನ್ನ ಪ್ರೇರೇಪಿಸಿ ಅವರಲ್ಲಿ ಭಕ್ತಿ ವೈರಾಗ್ಯ ಮೂಡುವ ಹಾಗೆ ಮಾಡುತ್ತಂದೆ. ಎಷ್ಟು ದಿನ ಈ ಕಷ್ಟ ಪಡುವುದೋ ಯಶೋದೆ ಕಂದ ದೃಷ್ಟಿಯಿಂದ ನೋಡಬಾರದೆ. ಎಷ್ಟು ದಿನ ಈ ಕಷ್ಟ ಪಡಲಿ, ಪತಿಯಲ್ಲಿ ವಿವೇಕ ಮೂಡುವ ಹಾಗೆ ಮಾಡುತ್ತಂದೆ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಸಾಮಾನ್ಯವಾಗಿ ಗಂಡಂದಿರು ಎಷ್ಟೇ ಸಂಪಾದನೆ ಮಾಡಿ ತಂದು ಹಾಕಿದ್ರೂ ಹೆಂಡಂದಿರಿಗೆ ತೃಪ್ತಿ ಅನ್ನೋದು ಇರುವುದಿಲ್ಲ. ಅಷ್ಟು ಬೇಕು, ಮತ್ತಷ್ಟು ಬೇಕು, ಮಗದಷ್ಟು ಬೇಕು, ಅದು ಬೇಕು, ಇದು ಬೇಕು ಎನ್ನುವಂಥ ಆ ಆಸೆಯನ್ನು ತೋಡಿಕೊಳ್ತಾ ಇರ್ತಾರೆ. ಕನ್ನಡದ ಖ್ಯಾತ ಚುಟುಕು ಕವಿಗಳಾದಂಥ ದುಂಡಿರಾಜರು ಬಹಳ ಸುಂದರವಾಗಿ ಹೇಳ್ತಾರೆ. ಒಬ್ಬಾತ ಹೇಳ್ತಾನಂತೆ, ನಮ್ಮನೆಯಲ್ಲಿ ಮಿಕ್ಸಿ ಇಲ್ಲ, ಗ್ರೈಂಡರ್ ಇಲ್ಲ, ವಾಷಿಂಗ್ ಮೆಷಿನ್ ಇಲ್ಲ ಎಂದೆಲ್ಲ ನನ್ನಾಕೆ ಗೊಣಗುವುದಿಲ್ಲ, ಯಾಕಂದ್ರೆ ನಾನಿದ್ದೇನಲ್ಲ. ಇಲ್ಲಿ ಸರಸ್ವತಿಯಲ್ಲಿ ಮಾತ್ರ ವ್ಯತಿರಿಕ್ತವಾದಂಥ ಮನೋಭಾವ. ಪುರುಷನಿಗೆ ಪುರುಷಾರ್ಥವನ್ನ ಕೊಡಬಲ್ಲವಳು ಸ್ತ್ರೀ ಎಂಬುದಾಗಿ ದೇವಿ ಮಾತೆ ಶ್ರೀರಮಾದೇವರು ಹೇಳ್ತಾರೆ. ಒಬ್ಬ ತಾಯಿಯಾಗಿ, ಒಬ್ಬ ಪತ್ನಿಯಾಗಿ, ಸಹೋದರಿಯಾಗಿ, ಸ್ನೇಹಿತೆಯಾಗಿ ಪುರುಷನನ್ನ ತನ್ನ ಕಾರ್ಯದಲ್ಲಿ ಉತ್ತುಂಗ ಸ್ಥಿತಿಗೆ ಏರುವಂತೆ ಮಾಡಬಲ್ಲಳು ಸ್ತ್ರೀ. ಇಲ್ಲಿ ಅದೊಂದು ದಿನ ಸರಸ್ವತಿ ಪ್ರಾತಃಕಾಲದ ಸಂದರ್ಭ ತುಳಸಿ ಪೂಜೆಯನ್ನು ಮಾಡ್ತಾ ಇದ್ದಾಳೆ. ವೃಂದಾವನ ದೇವಿ ನಮೋ ನಮೋ ವೃಂದಾವನ ದೇವಿ ಚಲ್ವ ಮಂದರ ಧರನ ಮನ ಪ್ರಿಯಳೇ ಚಲ್ವ ಮಂದರ ಧರನ ಮನ ಪ್ರಿಯಳೇ ವೃಂದಾವನ ದೇವಿ ನಮೋ ನಮೋ ವೃಂದಾವನ ಪ್ರದಕ್ಷಿಣೆ ಬರ್ತಾ ಇದ್ದಾಳೆ. ಎನ್ಮೂಲೆ ಸರ್ವತೀರ್ಥಾನಿ ಎನ್ಮಧ್ಯೆ ಸರ್ವದೇವತಾಃ ಯದಗ್ರೇ ಸರ್ವವೇದಾಶ್ಚ ತುಲಸೀ ತ್ವಾಂ ನಮಾಮ್ಯಹಂ. ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡ್ತಾ ಇದ್ದಾಳೆ. ನೋಡ್ತಾಳೆ, ಮನೆಯ ಮುಂದೆ ಒಬ್ಬ ವೃದ್ಧ ಬ್ರಾಹ್ಮಣ ನಿಂತಿದ್ದಾನೆ. ಸುಮಾರು 70-80 ಪ್ರಾಯ. ತಲೆಕೂದಲು ಬೆಳ್ಳಗಾಗಿದೆ, ಕಾಯ ಕುಗ್ಗಿದೆ, ಶಿರ ತಗ್ಗಿದೆ, ಬೆನ್ನು ಬಗ್ಗಿದೆ. ಜೊತೆಯಲ್ಲಿ ಸುಮಾರು 8 ಹರೆಯದ ತುಂಟ ಬಾಲಕ ಕೈಯಲ್ಲಿ ಗಂಟನ್ನ ಹೊತ್ತುಕೊಂಡು ನಿಂತಿದ್ದಾನೆ. ಆವಾಗ ಆ ಸರಸ್ವತಿ ಆ ವೃದ್ಧ ಬ್ರಾಹ್ಮಣನನ್ನ ಸ್ವಾಗತಿಸ್ತಾಳೆ, ಕರೆದು ಸತ್ಕರಿಸ್ತಾಳೆ. ಸ್ವಾಮಿ, ತಾವ್ಯಾರು, ಎಲ್ಲಿಂದ ಬಂದಿದ್ದೀರಾ? ನನ್ನ ಹೆಸರು ನಾರಾಯಣಾಚಾರ್ಯ, ನಾನು ವೈಕುಂಠಪುರದಿಂದ ಬಂದಿದ್ದೇನೆ. ಎಲ್ಲವರೂ ನನ್ನವರೇ, ಆದರೂ ನನಗೆ ಸೇರಿದವರು ಯಾರೂ ಇಲ್ಲ. ಬಹಳ ಬಡತನದಲ್ಲಿದ್ದೇನೆ, ಕಷ್ಟದಲ್ಲಿದ್ದೇನೆ, ಹೆಂಡತಿ ಮಕ್ಕಳನ್ನೆಲ್ಲ ಕಳ್ಕೊಂಡಿದ್ದೇನೆ. ಈಗ ಉಳಿದದ್ದು ನನ್ನ ಪಾಲಿಗೆ ಈ ಒಬ್ಬ ಮೊಮ್ಮಗ ಮಾತ್ರ. ಈತನಿಗೆ 8 ಪ್ರಾಯ. ತಂದೆ ತಾಯಿಗಳನ್ನ ಕಳ್ಕೊಂಡಿರುವಂತಹ ಈ ಮಗುವಿಗೆ ಉಪನಯನ ಮಾಡುವಂತ ಬ್ರಹ್ಮೋಪದೇಶ ನೀಡುವಂತಹ ದಾಯಿತ್ವ ನನ್ನ ಮೇಲೆ ಬಂದಿದೆ. ತಾಯೇ, ನಿನ್ನ ಪತಿ ಆ ಗರ್ಭ ಶ್ರೀಮಂತರು, ನವಕೋಟಿ ನಾರಾಯಣರು ಅಂತ ಹೇಳಿ ಕೇಳಿದ್ದೇನೆ. ದೊಡ್ಡ ಮನಸ್ಸು ಮಾಡಿ ಏನಾದರೂ ಸಹಾಯ ಮಾಡಿ ತಾಯೇ, ಪುಣ್ಯ ಕಟ್ಟಿಕೊಡು. ಅಷ್ಟು ಹೇಳಬೇಕಾದ್ರೆ ಸರಸ್ವತಿ ಕಣ್ಣಲ್ಲಿ ನೀರೂರಿತು. ಸ್ವಾಮಿ, ಹೆಸರಿಗೆ ನಾನು ಈ ಮನೆಯ ಒಡತಿಯಾದರೂ ನನ್ನ ಹತ್ರ ನಿಮಗೆ ಕೊಡುವುದಕ್ಕೆ ಏನೂ ಇಲ್ಲ. ಇದ್ದ ಎಲ್ಲಾ ಸಂಪತ್ತನ್ನ ಕೋಣೆಯೊಳಗಿಟ್ಟು ಬೀಗ ಹಾಕಿ ಬೀಗದ ಕೈಯನ್ನು ತೆಗೆದುಕೊಂಡು ಹೋಗ್ತಾರೆ ನನ್ನ ಪತಿದೇವರು. ಇದೇ ರಸ್ತೆಯಲ್ಲಿ ಮುಂದೆ ನನ್ನ ಪತಿದೇವರ ಅಂಗಡಿ ಇದೆ, ಅಲ್ಲಿ ಹೋಗಿ ಅವರನ್ನು ಕೇಳಿಕೊಳ್ಳಿ, ಏನಾದರೂ ಸಹಾಯ ಮಾಡ್ತಾರೆ ಅವರು. ಸರಿ, ಹಾಗೆ ಆಗಲಿ ಎಂಬುದಾಗಿ ಆ ನಾರಾಯಣಾಚಾರ್ಯ ವೃದ್ಧ ನೇರವಾಗಿ ಶ್ರೀನಿವಾಸ ನಾಯಕನ ಅಂಗಡಿಗೆ ಬರ್ತಾನೆ. ಆವಾಗ ರತ್ನ ಪರೀಕ್ಷೆಯಲ್ಲಿ ತಲ್ಲೀನನಾಗಿದ್ದ ಶ್ರೀನಿವಾಸ, ಈ ವೃದ್ಧನ ಆಗಮನ ಶಿವಪೂಜೆಯಲ್ಲಿ ಕರಡಿ ಬಂದಂತಾಯ್ತು ಅವನಿಗೆ. ಏನ್ರಿ, ಯಾಕೆ ಬಂದಿದ್ದೀರಾ? ಸ್ವಾಮಿ, ನನ್ನ ಹೆಸರು ನಾರಾಯಣಾಚಾರ್ಯ ಅಂತ ಹೇಳಿ, ನಾನು ವೈಕುಂಠಪುರದಿಂದ ಬಂದಿದ್ದೆ, ಎಲ್ಲಿಂದಾದ್ರೂ ಬನ್ರಿ, ಕೆಲಸ ಆಗ್ಬೇಕೇನು ಹೇಳಿ. ಸ್ವಾಮಿ, ನಾನು ಬಹಳ ಕಷ್ಟದಲ್ಲಿದ್ದೇನೆ. ಬೇಕಾದಷ್ಟು ಮಂದಿ ಇದ್ದಾರೆ ಕಷ್ಟದಲ್ಲಿರೋರು, ನಾನೇನು ಮಾಡ್ಬೇಕು ಹೇಳಿ. ಸ್ವಾಮಿ, ಈತ ನನ್ನ ಮೊಮ್ಮಗ, 8 ಪ್ರಾಯವನಿಗೆ ಉಪನಯನ ಮಾಡಬೇಕಾಗಿದೆ. ಧಾರಾಳವಾಗಿ ಮಾಡಿಕೊಳ್ಳ್ರಿ, ಯಾರೀ ಬೇಡ ಹೇಳಿದ್ರು. ಸ್ವಾಮಿ, ತಾವು ಆಗರ್ಭ ಶ್ರೀಮಂತರು, ನವಕೋಟೆ ನಾರಾಯಣರು ಅಂತ ಕೇಳಿದ್ದೇನೆ. ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ, ಏನಾದರೂ ಸಹಾಯ ಮಾಡಿ, ಪುಣ್ಯ ಬರ್ತೈತೆ ನಮಗೆ. ಸ್ವಾಮಿ ನಾರಾಯಣಾಚಾರ್ಯ, ಒಂದು ಮಾತು ಹೇಳ್ತೇನೆ ಕೇಳಿ, ದಯವಿಟ್ಟು ಬೇಸರ ಮಾಡಬೇಡಿ. ಅಲ್ರಿ, ನಾವು ಕಷ್ಟಪಟ್ಟು ಬೆವರು ಸುರಿಸಿ ರಕ್ತ ಹರಿಸಿ ಸಂಪಾದನೆ ಮಾಡಿರುವಂತಹ ದುಡ್ಡನ್ನ ಯಾರ್ಯಾರಿಗೋ ಊಟ ಹಾಕ್ಲಿಕ್ಕೆ, ಯಾರ್ಯಾರಿಗೋ ದಕ್ಷಿಣ ಕೊಡ್ಲಿಕ್ಕೆ, ಯಾರಿಂದಲೋ ವಾಲಗ ಊದಿಸ್ಲಿಕ್ಕೆ ಯಾಕ್ರಿ ಖರ್ಚು ಮಾಡಬೇಕು? ಒಂದು ಮಾತು ಹೇಳ್ತೇನೆ ಕೇಳಿ, ನಿಮಗೂ ಹೇಗೋ ಪ್ರಾಯ ಆಯಿತು, ಇವತ್ತೋ ನಾಳೆಯೋ ಕಣ್ಣು ಮುಚ್ಚುತ್ತೀರಿ ನೀವು. ನಿಮ್ಮ ಕುತ್ತಿಗೆಯಲ್ಲಿ ಜನಿವಾರ ಇದೆಯಲ್ಲ, ಆ ಜನಿವಾರವನ್ನು ತೆಗೆದು ನಿಮ್ಮ ಮೊಮ್ಮಗನ ಕುತ್ತಿಗೆ ಹಾಕಿಬಿಡಿ, ಆಯ್ತಲ್ಲ ಕೆಲಸ. ಶಾಂತಂ ಪಾಪಂ, ತಮ್ಮಂಥವ್ರು ಇಂಥ ಮಾತನ್ನು ಹೇಳೋದೆ? ಸ್ವಾಮಿ, ಬಹಳ ಆಸಿಟ್ಟುಕೊಂಡು ಬಂದಿದ್ದೇನೆ, ದಯವಿಟ್ಟು ನಿರಾಸೆ ಮಾಡಬೇಡಿ. ಆಗ್ಲಿ, ನನಗೆ ಈಗ ಪುರುಸೊತ್ತಿಲ್ಲ, ಒಂದು 8-10 ದಿನ ಬಿಟ್ಟು ಬನ್ನಿ. 10 ದಿನ ಬಿಟ್ಟು ಮತ್ತೆ ಆ ವೃದ್ಧ ಬಂದಿದ್ದಾನೆ ಅಂಗಡಿಗೆ. ಈಗ ಹೇಳ್ತಾನೆ, ನನಗೀಗ ತುರ್ತಾಗಿ ಬೇರೆ ಕಡೆ ಹೋಗಬೇಕಾಗಿದೆ, ಒಂದು 8 ದಿನ ಬಿಟ್ಟು ಬನ್ನಿ. ಮತ್ತೆ ಬಂದಿದ್ದಾನೆ ಆ ದಿನ ಶುಕ್ರವಾರ. ಶ್ರೀನಿವಾಸ ನಾಯಕ ಗದರಿಸ್ತಾನೆ, ಅಲ್ರಿ ಬ್ರಾಹ್ಮಣರು ಅಂತೇಳಿ ಹೇಳ್ಕೊಳ್ತಾ ಇದ್ದೀರಾ? ಸಂಪ್ರದಾಯ ಏನು ಗೊತ್ತಿಲ್ವಾ? ಇವತ್ತು ಶುಕ್ರವಾರ ದಿವಸ ಯಾರಾದರೂ ದಾನ ಮಾಡ್ತಾರೇನ್ರಿ? ಇನ್ನೊಂದು ದಿವಸ ಬನ್ನಿ, ನಾಳೆ ಬನ್ನಿ, ನಾಡಿದ್ದು ಬನ್ನಿ, 10 ದಿನ ಬಿಟ್ಟು ಬನ್ನಿ. 2 ತಿಂಗಳ ಕಾಲ ಸುಮ್ಮನೆ ಅಲೆದಾಡಿಸಿದ್ದಾನೆ. ಸರ್ವಜ್ಞ ಬಹಳ ಸುಂದರವಾಗಿ ಹೇಳ್ತಾನೆ ವಚನದಲ್ಲಿ, ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದಲೇ, ಆಗಲೇ ಕರೆದು ಕೊಡುವವನ ಧರ್ಮ ಹೊನ್ನಾಗದೆ ಬಿಡದು ಸರ್ವಜ್ಞ. ಆಗಲೇ ಕರೆದು ಕೊಡುವವನ ಧರ್ಮ ಹೊನ್ನಾಗದೆ ಬಿಡದು ಸರ್ವಜ್ಞ. ಎಷ್ಟು ಸುಂದರವಾಗಿ ಹೇಳ್ತಾನೆ, ಕಠೋಪನಿಷತ್ತಿನಲ್ಲಿ ಕೂಡ ಹೇಳ್ತಾರೆ ಇದೇ ಮಾತನ್ನು. ವೈಶ್ವಾನರಃ ಪ್ರವಿಶತಿ ಅತಿಥಿ ಬ್ರಾಹ್ಮಣೋ ಗೃಹಾನ್ ತಸ್ಯೈತಾಗಂ ಶಾಂತಿಂ ಕುರುವಂತಿ. ವೈಶ್ವಾನರ ಅಂದ್ರೆ ಅಗ್ನಿದೇವ ತಾನೇ ಸ್ವತಃ ಅತಿಥಿಯ ರೂಪದಲ್ಲಿ ಮನೆ ಬಾಗಿಲಿಗೆ ಬರ್ತಾನಂತೆ. ಅವನು ಬಂದಂತಹ ಸಂದರ್ಭದಲ್ಲಿ ಯಾರು ಆತನನ್ನು ಕರೆದು ಸತ್ಕರಿಸದೆ ಅಪಮಾನ ಮಾಡ್ತಾರೋ, ಅವಹೇಳನ ಮಾಡ್ತಾರೋ, ಅಂಥವರ ಮನೆ ಸುಟ್ಟು ಭಸ್ಮವಾಗ್ತದೆ, ನಾಶವಾಗ್ತದೆ ಅಂಥವರ ಮನೆ ಅಂತ ಹೇಳ್ತಾರೆ. ಇಲ್ಲಿ 2 ತಿಂಗಳ ಬಳಿಕ ಮತ್ತೆ ಬಂದಿದ್ದಾನೆ ವೃದ್ಧ ಬ್ರಾಹ್ಮಣ. ಈ ಬಾರಿ ಶ್ರೀನಿವಾಸ ನಾಯಕ ಮಗನಾದಂಥ ವರದನ್ನು ಕರೀತಾನೆ. ವರದ, ಅಲ್ಲೊಂದು ಹಣದ ಥೈಲಿದೆಯಲ್ಲ, ತೆಗೆದುಕೊಂಡು ಬಾ. ಮಗನಾದಂಥ ವರದ ಆ ನಾಣ್ಯದ ಗಂಟನ್ನು ಹಿಡಿದುಕೊಂಡು ಬಂದಿದ್ದಾನೆ. ಚೀಲದಲ್ಲಿದ್ದಂಥ ನಾಣ್ಯವನ್ನೆಲ್ಲ ನೆಲಕ್ಕೆ ಸುರುತ್ತಾನೆ. ಆಗ ವೃದ್ಧನ ಮುಖ ತಾವರೆಯಂತೆ ಅರಳಿತು. ಸದ್ಯ ಈಗಲಾದರೂ ಏನಾದರೂ ಕೊಡಬೇಕು ಅಂತ ಮನಸ್ಸು ಮಾಡಿದ್ರಲ್ಲ. ಶ್ರೀನಿವಾಸ ನಾಯಕ ಆ ನಾಣ್ಯದ ರಾಶಿಯಿಂದ ಹುಡುಕಿ ಹುಡುಕಿ ಒಂದು ಸವಕಲ ನಾಣ್ಯವನ್ನು ತೆಗೆಯುತ್ತಾನೆ, ಅದನ್ನು ಎತ್ತಿ ಎಸೆಯುತ್ತಾನೆ. ತೆಗೆದುಕೊಂಡು ಹೋಗಿ ಈ ನಾಣ್ಯವನ್ನು, ಮತ್ತೆ ಬರಬೇಡಿ ಇಲ್ಲಿಗೆ. ಕಣ್ಣಲ್ಲಿ ನೀರೂರಿತು ವೃದ್ಧ ಬ್ರಾಹ್ಮಣನ. ಹೇಳ್ತಾನೆ, ಸ್ವಾಮಿ ಈ ನಾಣ್ಯ ನಿಮ್ಮ ಹತ್ರನೇ ಇರಲಿ, ಒಂದೊಂದು ದಿವಸ ನಿಮಗೆ ಉಪಯೋಗಕ್ಕೆ ಬರ್ಬೋದು, ನಾನು ಬರ್ತೇನೆ ಸ್ವಾಮಿ. ನೇರವಾಗಿ ಆ ಶ್ರೀನಿವಾಸ ನಾಯಕನ ಮನೆಯೇ ಬರ್ತಾನೆ. ನಡೆದಂಥ ವಿಚಾರವನ್ನು ಅರ್ಹುತ್ತಾ ಇದ್ದಾನೆ. ತಾಯೇ 2 ತಿಂಗಳ ಕಾಲ ಸುಮ್ಮನೆ ಅಲೆದಾಡಿಸಿದ್ರು ನಿನ್ನ ಪತಿ, ಕೊನೆಗೆ ಸವಕಲು ನಾಣ್ಯವನ್ನು ಕೊಟ್ಟು ಕಳಿಸಿದರು. ಕಣ್ಣಲ್ಲಿ ನೀರೂರಿತು, ಅಳ್ತಾಳೆ ಸರಸ್ವತಿ, ಛೇ, ಇದು ಒಂದು ಬದುಕೆ, ಏನು ಪ್ರಯೋಜನ ಈ ಸಂಪತ್ತಿದ್ದು? ಬಸವೇಶ್ವರರು ಒಂದು ವಚನದಲ್ಲಿ ಹೇಳ್ತಾರೆ, ಆನೆ ಕುದುರೆ ಬಂಡಿ ಭಂಡಾರ ಬಿದ್ದಡೇನು, ತಾನು ಬೋದು ಪಡಿ ಅಕ್ಕಿ ಒಂದಾವಿನ ಹಾಲು. ಆನೆ ಕುದುರೆ ಬಂಡಿ ಭಂಡಾರ ಬಿದ್ದಡೇನು, ತಾನು ಬೋದು ಪಡಿ ಅಕ್ಕಿ ಒಂದಾವಿನ ಹಾಲು ಮಲಗುವುದರ್ಧ ಮಂಚ ಈ ಹುರುಳಿಲ್ಲದ ಸಿರಿಯ ಮೆಚ್ಚಿನೀ ಕಣಬೇಡ ಮನುಜ ಈ ಹುರುಳಿಲ್ಲದ ಸಿರಿಯ ಮೆಚ್ಚಿನೀ ಕೆಡಬೇಡ ಅಂತೇಳಿ ಹೇಳ್ತಾರೆ ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು ಅಂತ ಹೇಳಿ ದಾಸರು ಹೇಳಿದರು ಸರಸ್ವತಿ ಆಲೋಚನೆ ಮಾಡ್ತಾ ಇದ್ದಾಳೆ ದಾನ ಇಲ್ಲ ಧರ್ಮ ಇಲ್ಲದಂತ ಈ ಬದುಕು ಇದರಿಂದ ಏನು ಪ್ರಯೋಜನ ದೇವರ ಕೋಣೆಗೆ ತೆರಳುತ್ತಾಳೆ ತಕ್ಷಣ ನೆನಪಾಯಿತು ಮೂಗುತಿ ಇದೆ ಅದನ್ನೇ ದಾನ ಮಾಡಬೇಕು ಅಂತೇಳಿ ನಿಶ್ಚಯ ಮಾಡ್ತಾಳೆ ಆ ಪಾಂಡುರಂಗ ವಿಠಲನ ಮುಂದೆ ನಿಂತು ಪ್ರಾರ್ಥನೆ ಮಾಡ್ತಾಳೆ ಹೇ ಭಗವಂತ ಕರುಣಾಸಾಗರ ಬಂದವನು ನೀನೇ ಆಗಿದ್ದೀಯಾ ಆ ಮೂಗುತಿಯನ್ನ ಬಿಚ್ಚಿದ್ಲು ಬ್ರಹ್ಮಾರ್ಪಣಂ ಬ್ರಹ್ಮ ಹವೀರ್ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ ಕೃಷ್ಣಾರ್ಪಣಮಸ್ತು ಎಂಬುದಾಗಿ ತುಳಸಿ ದಳವನ್ನ ಇತ್ತು ಆ ಮೂಗುತಿಯನ್ನ ದಾನವಾಗಿ ಇತ್ತಿದ್ದಾಳೆ ಆ ವೃದ್ಧ ಬ್ರಾಹ್ಮಣರಿಗೆ ಆನಂದದಿಂದ ತಾಯೇ ನಿನ್ನ ಮನೆ ಬೆಳಗಲಿ ಕಲ್ಯಾಣವಾಗಲಿ ಎಂಬುದಾಗಿ ಮನದುಂಬಿ ಆಶೀರ್ವಾದ ಮಾಡಿ ಆ ವೃದ್ಧ ಬ್ರಾಹ್ಮಣ ಅಂತರ್ಧಾನನಾಗಿದ್ದಾನೆ ಶ್ರೀನಿವಾಸ ನಾಯಕನ ಅಂಗಡಿ ಮುಂದೆ ಪ್ರತ್ಯಕ್ಷನಾಗಿದ್ದಾನೆ ಆತ ನಾಯಕರೇ ಮತ್ತೆ ಬಂದಲ್ಲ ಈ ಬ್ರಾಹ್ಮಣ ಹೋದೆಯ ಪಿಶಾಚಿ ಅಂದ್ರೆ ಬಂದೆಯ ಗವಾಕ್ಷಿಲೆ ಅನ್ನುವ ಹಾಗೆ ಮತ್ತೆ ಬಂದಲ್ಲ ಏನ್ರಿ ಯಾಕೆ ಬಂದಿದ್ದೀರಾ ಸ್ವಾಮಿ ನಾನೀಗ ಬೇಡೋದಿಕ್ಕೆ ಬಂದಿಲ್ಲ ವ್ಯಾಪಾರ ಮಾಡ್ಲಿಕ್ಕೆ ಬಂದಿದ್ದೇನೆ ಏನು ವ್ಯಾಪಾರ ನೋಡಿ ಈ ಆಭರಣ ತಂದಿದ್ದೇನೆ ಇದಕ್ಕೆ ಎಷ್ಟು ಕ್ರಯ ಬರಬಹುದು ಹೇಳಿ ಕೊಡಿ ಆಭರಣವನ್ನು ತೆಗೆದುಕೊಂಡು ನೋಡ್ತಾನೆ ಮೂಗುತಿ ಚೆನ್ನಾಗಿ ಪರೀಕ್ಷೆ ಮಾಡಿ ನೋಡ್ತಾ ಇದ್ದ ಹಾಗೆ ಭಾಸವಾಗ್ತಾ ಇದೆ ಎಲ್ಲೋ ನೋಡಿದ್ದೇನಲ್ಲ ಇದು ಹೇಳ್ತಾನೆ ನಾರಾಯಣಾಚಾರ್ಯ ಇದು ಬಹಳ ಅಮೂಲ್ಯವಾದಂತಹ ಮೂಗುತಿ ಈಗ ಊಟದ ಹೊತ್ತಾಯಿತು ನಾನು ಮನೆಗೆ ಹೋಗಿ ಬರಬೇಕು ಈ ಮೂಗುತಿ ಇಲ್ಲೇ ಇರಲಿ ನನ್ನ ಮೇಲೆ ವಿಶ್ವಾಸ ಇದೆ ತಾನೇ ಸ್ವಾಮಿ ನನಗೇನು ನಿಮ್ಮ ಮೇಲೆ ವಿಶ್ವಾಸ ಇದೆ ಆದರೆ ನಿಮಗೆ ನನ್ನ ಮೇಲೆ ವಿಶ್ವಾಸ ಇರಬೇಕಲ್ಲ ಇಲ್ಲೇ ಇರಲಿ ನಾನು ಆಮೇಲೆ ಬರ್ತೇನೆ ಆ ಶ್ರೀನಿವಾಸ ನಾಯಕ ಮೂಗುತಿಯನ್ನು ಪೆಟ್ಟಿಗೊಳಗಿಟ್ಟು ಅದಕ್ಕೆ ಬಟ್ಟೆಯನ್ನು ಕಟ್ಟಿ ಆ ಗಂಟನ್ನು ತಿಜೋರಿಯಲ್ಲಿಟ್ಟು ತಿಜೋರಿಗೆ ಬೀಗ ಹಾಕಿ ಬೀಗದಲ್ಲಿ ಒಂದೆರಡು ಸಾರಿ ನೇತಾಡಿ ಭದ್ರವಾಗಿದೆ ಅಂತೇಳಿ ಖಚಿತಪಡಿಸಿಕೊಂಡು ಮನೆಗೆ ತೆರಳುತ್ತಾನೆ ಅಂಗಣದಲ್ಲೇ ನಿಂತು ಕರೀತಾ ಇದ್ದೇನೆ ಸರಸ್ವತಿ ಇದೇನು ಹೊತ್ತಿಲ್ಲದ ಹೊತ್ತಿನಲ್ಲಿ ಬಂದುಬಿಟ್ಟರು ಪತಿದೇವರು ಅಂತ ಹೇಳಿ ಗಡಿಬಿಡಿಯಿಂದ ಧಾವಿಸಿ ಬರ್ತಾಳೆ ನೋಡ್ತಾಳೆ ಪತಿದೇವರು ಬನ್ನಿ ಸ್ವಾಮಿ ಕೈಕಾಲು ತೊಳೀರಿ ಊಟ ಮಾಡ್ತೀರಂತೆ ಊಟ ಎಲ್ಲ ಆಮೇಲೆ ಮೊದಲು ನಿನ್ನ ಮೂಗುತಿ ಎಲ್ಲಿದೆ ತೋರಿಸು ಮೂಗುತಿ ಭೂಮಿಯ ಯಾಕೆ ಬಾಯಿ ತೆರೆಯಬಾರದು ಅನ್ನಿಸಿತು ಆಕೆಗೆ ಮೂಗುತಿ ಅದು ಇಲ್ಲೆಲ್ಲೋ ಇಟ್ಟಿರಬೇಕು ತರ್ತೇನೆ ದೇವರು ಕೋಣೆಗೆ ತೆರಳುತ್ತಾಳೆ ಆ ಪಾಂಡುರಂಗ ವಿಠಲನ ಮುಂದೆ ನಿಂತಾಳೆ ವಿಠಲ ಪಾಂಡುರಂಗ ಪಂಡರಿನಾಥ ಅನಾಥನಾಥ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ ಮನೆ ಬಾಗಿಲಿನಂತ ಮನೆ ಬಾಗಿಲಿಗೆ ಬಂದಂತಹ ಬ್ರಾಹ್ಮಣ ಆತ ನೀನೇ ಎನ್ನುವಂತಹ ಭಾವದಿಂದ ದಾನವನ್ನು ಮಾಡಿದ್ದೇನೆ ಈಗ ನಾನೇನು ಮಾಡಲಿ ತಂದೆ ನೀನೇ ನನ್ನ ರಕ್ಷಣೆ ಮಾಡಬೇಕು ಪತಿಯೊಂದಿಗೆ ಸುಳ್ಳಾಡಿ ಮೋಸ ಮಾಡಿ ಬದುಕುವುದಕ್ಕಿಂತ ಈ ದೇಹ ತ್ಯಾಗ ಮಾಡುವುದೇ ಲೇಸು ಎಂಬುದಾಗಿ ಬಟ್ಟಲಲ್ಲಿ ವಿಷವನ್ನು ತೆಗೆದುಕೊಂಡಿದ್ದಾಳೆ ಇನ್ನೇನು ಆ ಬಟ್ಟಲಲ್ಲಿ ಇದ್ದಂತಹ ವಿಷವನ್ನು ಪ್ರಾಶನ ಮಾಡಬೇಕು ಆ ಪಾಂಡುರಂಗನ ಸ್ಮರಣೆಯನ್ನು ಮಾಡುತ್ತಾ ಬಟ್ಟಲಲ್ಲಿದ್ದಂತಹ ವಿಷವನ್ನು ಕೈಗೆತ್ತಿಕೊಂಡಿದ್ದಾಳೆ ಇನ್ನೇನು ಕುಡಿಯಬೇಕು ಅನ್ನುವಾಗ ಫಟ್ ಎನ್ನುವಂತಹ ಶಬ್ದವಾಯಿತು ನೋಡ್ತಾಳೆ ಬಟ್ಟಲಲ್ಲಿ ಮಿರ್ರನೆ ಮಿನುಗುತ್ತಾ ಇದೆ ಆ ಮೂಗುತಿ ಮನಸಾರಿ ಆ ಪಾಂಡುರಂಗನ ಕೃತಜ್ಞತೆಯನ್ನು ಸಮರ್ಪಣೆ ಮಾಡ್ತಾಳೆ ದುರುಳ ಕೌರವನಂದು ದ್ರೌಪದಿಯ ಸೀರೆಯನು ಸರಸರನೆ ಸೆಳೆಯುತ್ತೀರೆ ದುರುಳ ಕೌರವನಂದು ದ್ರೌಪದಿಯ ಸೀರೆಯನು ಸರಸರನೆ ಸೆಳೆಯುತ್ತೀರೆ ಪತಿಗಳೆಲ್ಲ ಗರ ಹೊಯ್ದ ಪರಿಯಿಸ್ ಇದರಲ್ಲದ ನರಹರಿಯ ಕರುಣದಿಯೋ ನೀರೆ ಪೊರೆದವನಲ್ಲದೆ ಯಾರಿದ್ದಾರೆ ನಯ್ಯ ನೀನಿಲ್ಲದನಾಗಿಲ್ಲ ಅಂದು ದ್ರೌಪದಿಯ ಮಾನವನ ಕಾಪಾಡಿದೆ ನೀನು, ಇಂದು ನನ್ನ ಮಾನವನ್ನು ಪ್ರಾಣವನ್ನು ನೀನೇ ಕಾಪಾಡಿದೆಯಲ್ಲ ತಂದೆ. ಹೃತ್ಪೂರ್ವಕವಾಗಿ ಕೃತಜ್ಞತೆಯನ್ನು ಸಮರ್ಪಣೆ ಮಾಡ್ತಾ ಇದ್ದಾಳೆ. ಮೂಗುತಿಯನ್ನು ತಂದು ಪತಿಗೆ ಅರ್ಪಿಸಿದ್ದಾಳೆ. ಆ ಮೂಗುತಿಯನ್ನು ತೆಗೆದುಕೊಂಡು ಹುಚ್ಚನಂತೆ ಧಾವಿಸಿ ಬರ್ತಾನೆ ಶ್ರೀನಿವಾಸ ನಾಯಕ ಅಂಗಡಿಗೆ. ಅಂಗಡಿ ಬಾಗಿಲು ತೆಗೆದ, ತಿಜೋರಿಯನ್ನು ತೆಗೆದ, ನೋಡ್ತಾನೆ ಪೆಟ್ಟಿಗೆಯಲ್ಲಿ ಆ ಮೂಗುತಿ ಇಲ್ಲ. ಇಷ್ಟೆಲ್ಲ ಭದ್ರವಾಗಿ ಇಟ್ಟಿದ್ದಂತಹ ಮೂಗುತಿ ಕ್ಷಣಾರ್ಥದಲ್ಲಿ ಕಣ್ಮರೆ ಆಯ್ತಲ್ಲ. ಹಾಗಾದ್ರೆ ಈ ನವಕೋಟೆ ಸಂಪತ್ತು ಶಾಶ್ವತವಾಗಿ ಉಳಿಯುತ್ತದೆ ಅಂತೇಳಿ ಹೇಗೆ ತಾನು ಹೇಳಲು ಸಾಧ್ಯ? ಹಾಗಾದ್ರೆ ಬಂದವನು ಯಾರು? ಮತ್ತೆ ಮನೆಗೆ ಧಾವಿಸ್ತಾನೆ. ಸರಸ್ವತಿ ಹೇಳು, ಯಾರು ಬಂದಿದ್ರು? ಅವಾಗ ಸರಸ್ವತಿ ನಡೆದಂತಹ ಎಲ್ಲಾ ವಿಚಾರವನ್ನ ಅರ್ಹುತ್ತಾಳೆ. ಬಂದವನು ಸಾಮಾನ್ಯನಲ್ಲ, ಆ ವೃದ್ಧನ ಕಾಲಿಗೆ ಬೀಳಬೇಕು, ಅವನ ಕ್ಷಮೆ ಆಚರಿಸಬೇಕು, ಅವನನ್ನ ಕಾಣದೆ ಮತ್ತೆ ಮರಳಿ ಮನೆಗೆ ಬರಲಾರೆ ಎಂಬುದಾಗಿ ನಿಶ್ಚಯ ಮಾಡಿ ಊರಲ್ಲೆಲ್ಲ ಆ ವೃದ್ಧನನ್ನು ಹುಡುಕ್ತಾನೆ ಶ್ರೀನಿವಾಸ. ಎಲ್ಲಿ ಹುಡುಕಿದ್ರು ಆ ವೃದ್ಧನ ಸುಳಿವೇ ಇಲ್ಲ. ದಿನವಿಡೀ ಹುಡುಕಿ ಹುಡುಕಿ ಬಳಲಿ ಬೇಸತ್ತು ಸಾಯಂಕಾಲದ ಹೊತ್ತಿಗೆ ವಿಠಲ ಮಂದಿರದ ಬಾಗಿಲಲ್ಲಿ ಬಂದು ಕುಳಿತಿದ್ದಾನೆ. ನಿದ್ರಾಪರವಶನಾಗಿದ್ದಾನೆ. ಆ ನಿದ್ರೆಯಲ್ಲಿ ಪಾಂಡುರಂಗ ವಿಠಲ ದರ್ಶನವನ್ನ ಇತ್ತಿದ್ದಾನೆ. ಪಂಡರಾಪುರಕ್ಕೆ ಬಾ ಎಂಬುದಾಗಿ ಆದೇಶವನ್ನ ಇತ್ತಿದ್ದಾನೆ. ಆ ಪಾಂಡುರಂಗನ ಆದೇಶದಂತೆ ತನ್ನಲ್ಲಿದ್ದಂತಹ ಎಲ್ಲಾ ಸಂಪತ್ತನ್ನ ಬಡಬಗ್ಗರಿಗೆ ದಾನ ಮಾಡಿದ್ದಾನೆ. ಹೆಂಡತಿ ಮಕ್ಕಳೊಂದಿಗೆ ನೇರವಾಗಿ ಪಂಡರಾಪುರಕ್ಕೆ ತೆರಳುತ್ತಾನೆ. ಆ ಪಂಡರಾಪುರಕ್ಕೆ ಬಂದು ಚಂದ್ರಭಾಗಾ ನದಿಯಲ್ಲಿ ಮಿಂದು ಮಡಿಯುಟ್ಟು ಆ ಪಾಂಡುರಂಗನ ದರ್ಶನಕ್ಕೆ ಬರ್ತಾನೆ. ನೇರವಾಗಿ ಆ ಪಾಂಡುರಂಗ ವಿಠಲನ ಮುಂದೆ ಬಂದು ನಿಂತಿದ್ದಾನೆ. ಸಮಚರಣ ಸರೋಜಂ ಸಾಂದ್ರ ನೀಲಾಂಬುದಾಭಂ ಜಘನ ನಿಹಿತ ಪಾಣಿ ಮಂಡನ ಮಂಡನಾಂ ತರುಣ ತುಲಸಿ ಮಾಲಾಂ ಕಂಧರಂ ಕಂಜನೇತ್ರಂ ಸದಯ ಧವಲ ಹಾಸಂ ವಿಠಲಂ ಚಿಂತಯಾಮಿ. ಆ ಪಾಂಡುರಂಗ ವಿಠಲನ ಮಂಗಳ ರೂಪವನ್ನ ಕಾಣ್ತಾ ಇದ್ದಾನೆ. ಗಳ ತುಳಸಿ ಹಾರ ಕಾಸಿ ಪೀತಾಂಬರ ಗಳ ತುಳಸಿ ಹಾರ ಕಾಸಿ ಪೀತಾಂಬರ ಅವಡ ನಿರಂತರ ಅವಡ ನಿರಂತರ ಸುಂದರತೆ ಜಾನವು ಭಾವಿ ದೇವರಿ ಸುಂದರತೆ ಜಾನವು ಭಾವಿ ದೇವರಿ. ದಿವ್ಯವಾದಂತಹ ವಾತಾವರಣ, ಎಲ್ಲೆಲ್ಲಿ ಭಜನೆ ಕೀರ್ತನೆ ನಡೆಯುತ್ತಾ ಇದೆ ಅವಾಗ ಆ ಭಜನೆ ಕೀರ್ತನೆಯನ್ನು ಕಣ್ಣಾರಿ ಕಾಣ್ತಾ ಇದ್ದಂತೆ ತಾನು ಕೂಡ ಅವರಂತೆಯೇ ಲಜ್ಜೆ ಬಿಟ್ಟು ಕಾಲಿಗೆ ಗೆಜ್ಜೆ ಕಟ್ಟಿ ಹೆಜ್ಜೆ ಹಾಕಬೇಕೆನ್ನುವಂತಹ ಉತ್ಸಾಹ ಹೊರಹೊಮ್ಮಿದೆ. ತಾನು ಕೂಡ ವಿಠಲ ವಿಠಲ ಪಾಂಡುರಂಗ ಪಂಡರಿನಾಥ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ಪಂಡರಿನಾಥ ಪಾಂಡು ಅನಾಥನಾಥ ಪಾಂಡುರಂಗ ಅಜ್ಞಾನನಾಶಕ ಪಾಂಡುರಂಗ ಅಜ್ಞಾನನಾಶಕ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ಪಂಡರಿನಾಥ ಮಹಾರಾಜಕ ಎಂಬುದಾಗಿ ಹೆಜ್ಜೆ ಕಟ್ಟಿ ಹೆಜ್ಜೆ ಹಾಕಿ ಕುಣಿತಾ ಇರಬೇಕಾದ್ರೆ ಆ ಮಂಗಳ ಮೂರ್ತಿಯಾದಂತಹ ಪಾಂಡುರಂಗ ಮೈದೋರಿದ್ದಾನೆ ದಿವ್ಯವಾದಂತಹ ಪ್ರಕಾಶದ ಮಧ್ಯೆ. ಸುಂದರ ವದನ ಅರವಿಂದ ನಯನ ಚಿನ್ನರ ನದ ಕಿರೀಟ ಧರಣ ಸುಂದರ ವದನ ಅರವಿಂದ ನಯನ ಕೊರಳಲ್ಲಿ ಧರಿಸಿದ ತುಳಸಿ ಮಾಲೆಯು ಕರದಲ್ಲಿ ಧರಿಸಿದ ಕಂಕಣ ಯುಗಳೋ ಬೆರಳಲು ಉಂಗುರ ಕೊರಳಲು ಹಾರು ಗೆಜ್ಜೆಯಿಂದ ಒಪ್ಪುವ ಚರಣ ಯುಗಳವೋ ಕರುಳಲು ಉಂಗುರ ಕೊರಳಲು ಹಾರೋ ಗೆಜ್ಜೆಯಿಂದ ಒಪ್ಪುವ ಚರಣ ಯುಗಳವೋ ಚಂದನ ಲೇಪಿತ ಚಂದನ ಕಾಯೋ ಜಗ ಜಗಿಸುವ ಪೀತಾಂಬರವೋ ಸುಂದರ ವದನ ಅರವಿಂದ ನಯನ. ಆ ಮಂಗಳ ಮೂರ್ತಿಯಾದಂತಹ ಪಾಂಡುರಂಗ ಮೈದೋರಿದ್ದಾನೆ. ಪಂಡರೀನಾಥ ಮಹಾರಾಜ ಕೀ ಜೈ. ಶ್ರೀನಿವಾಸ ನಾಯಕನಿಗೆ ಆದೇಶವನ್ನು ಕೊಡ್ತಾ ಇದ್ದಾನೆ. ಹಂಪೆಗೆ ತರಳು. ಪ್ರಹ್ಲಾದಾಂಶ ಸಂಭೂತರಾದಂತಹ ವ್ಯಾಸತೀರ್ಥರಿದ್ದಾರೆ, ಅವರಲ್ಲಿ ವಿದ್ಯುಕ್ತವಾಗಿ ಹರಿದಾಸ ದೀಕ್ಷೆಯನ್ನು ಪಡೆ. ಕೀರ್ತನೆಗಳ ಮೂಲಕ ಜನಮಾನಸದಲ್ಲಿ ಭಕ್ತಿ ಜ್ಞಾನ ವೈರಾಗ್ಯದ ಪ್ರಸಾರ ಮಾಡು. ಆದೇಶವನ್ನ ಇತ್ತು ಪಾಂಡುರಂಗ ವಿಠಲ ಅಂತರ್ಧಾನನಾಗಿದ್ದಾನೆ. ಆ ಪಾಂಡುರಂಗನ ಆದೇಶದಂತೆ ನೇರವಾಗಿ ಹಂಪೆಗೆ ಆಗಮಿಸಿದ್ದಾನೆ. ವ್ಯಾಸತೀರ್ಥರಿಂದ ವಿದ್ಯುಕ್ತವಾಗಿ ಹರಿದಾಸ ದೀಕ್ಷೆಯನ್ನು ಪಡೆದಿದ್ದಾನೆ. ವ್ಯಾಸತೀರ್ಥರು ಹೇಳ್ತಾ ಇದ್ದಾರೆ, ಇಂದಿನಿಂದ ನೀವು ಪುರಂದರ ವಿಠಲನ ದಾಸರು, ಪುರಂದರ ದಾಸರು ಎಂಬುದಾಗಿ ಪುರಂದರ ವಿಠಲ ಎನ್ನುವಂಥ ಅಂಕಿತವನ್ನ ಕರುಣಿಸಿದ್ದಾರೆ. ಆ ಕ್ಷಣದಲ್ಲಿ ತನ್ನ ನಿಜ ಸ್ವರೂಪದ ಸ್ಮೃತಿ ಉಂಟಾಯಿತು ಪುರಂದರದಾಸರಿಗೆ. ಆನಂದದಿಂದ ರೋಮಾಂಚಿತರಾಗಿದ್ದಾರೆ. ಹರಿದಾಸರ ಸಂಗವು ದೊರಕಿತು ಯನಗೆ ಇನ್ನೇನು, ಹರಿದಾಸರ ಸಂಗವು ದೊರಕಿತು ಯನಗೆ ಇನ್ನೇನು, ವರ ಗುರು ಉಪದೇಶ ಆಯಿತು ಯನಗೆ ಇನ್ನೇನು, ಹರಿದಾಸರ ಸಂಗವು ದೊರಕಿತು ಯನಗೆ ಇನ್ನೇನು, ಹರಿದಾಸರ ಸಂಗವು ದೊರಕಿತು ಯನಗೆ ಇನ್ನೇನು. ವ್ಯಾಸರಾಯರ ಚರಣ ಕಮಲ ದರುಶನವೆನಗೆ ಯೇಸು ಜನ್ಮದ ಸುಕೃತ ಫಲ ದೊರಕಿತೋ, ಎನ್ನ ಸಾಸಿರ ಕುಲ ಕೋಟಿ ಪಾವನವಾಯಿತು, ಶ್ರೀಶನ್ನ ಭಜಿಸುವುದಕ್ಕಧಿಕಾರಿ ನಾನಾದೆ, ದೋಷರಹಿತನಾದ ಪುರಂದರ ವಿಠಲನ ದಾಸರ ಕರುಣೆಯನ್ನ ಮೇಲೆ ಇರಲಾಗಿ, ಪುರಂದರ ವಿಠಲನ ದಾಸರ ಕರುಣ ಎನ್ನ ಮೇಲೆ ಇರಲಾಗಿ. ಆ ವ್ಯಾಸತೀರ್ಥರ ಬಳಿ ಇದ್ದುಕೊಂಡು ಆಧ್ಯಾತ್ಮಿಕ ಸಾಧನೆಯಲ್ಲಿ ತಲ್ಲೀನರಾಗ್ತಾರೆ. ಲಕ್ಷೋಪಲಕ್ಷ ಕೀರ್ತನೆಗಳು, ಗಾಭೋಗಗಳು, ಮುಂಡಿಗೆಗಳ ಮೂಲಕ ಜನಮಾನಸದಲ್ಲಿ ಭಕ್ತಿ ಜ್ಞಾನ ವೈರಾಗ್ಯವನ್ನು ಜಾಗೃತ ಮಾಡುತ್ತಾರೆ. ಅಷ್ಟೇ ಅಲ್ಲ, ಸಮಾಜದಲ್ಲಿ ಒಡಮೂಡಿದ್ದಂಥ ಕೆಟ್ಟ ಸಂಪ್ರದಾಯಗಳನ್ನ, ಮೂಢನಂಬಿಕೆಗಳನ್ನ ತಮ್ಮ ಕೀರ್ತನೆಗಳ ಮೂಲಕ ಜನರನ್ನು ಎಚ್ಚರಿಸಿ ದೂರ ಮಾಡುವಂತಹ ಪ್ರಯತ್ನ ಮಾಡುತ್ತಾರೆ. ಹೀಗೆ ಆತ್ಮೋದ್ಧಾರದ ಮೂಲಕ ಲೋಕೋದ್ಧಾರದ ಕೈಂಕರ್ಯವನ್ನ ಕೈಗೊಳ್ಳುತ್ತಾರೆ ಪುರಂದರದಾಸರು. ಸಾಮಾನ್ಯವಾಗಿ ಶಿಷ್ಯರು ಗುರುವಿನ ಮಹಿಮೆಯನ್ನು ಹಾಡುವಂತಹದ್ದು ಸಂಪ್ರದಾಯ. ಆದರೆ ಪುರಂದರದಾಸರ ಮಹಿಮೆ ಎಂಥದ್ದು ಅಂತ ಹೇಳಿದರೆ, ಅವರ ಗುರುಗಳಾದಂತಹ ವ್ಯಾಸತೀರ್ಥರು ತಾವೇ ಸ್ವತಃ ಪುರಂದರದಾಸರ ಮಹಿಮೆಯನ್ನ ಹಾಡಿ ಹೊಗಳಿದ್ದಾರೆ. ದಾಸರೆಂದರೆ ಪುರಂದರ ದಾಸರಯ್ಯ, ದಾಸರೆಂದರೆ ಪುರಂದರ ದಾಸರಯ್ಯ, ವಾಸುದೇವ ಕೃಷ್ಣನ ಮೂಸಿ ಪೂಜಿಸುವಂತ, ವಾಸುದೇವ ಕೃಷ್ಣನ ಸೂಸಿ ಪೂಜಿಸುವಂತ, ದಾಸರೆಂದರೆ ಪುರಂದರ ದಾಸರಯ್ಯ. ನೀತಿ ನೇಮವನರಿತು ನಿಗಮ ವೇದ್ಯನ ನಿತ್ಯ, ವಾತಸುತನಲ್ಲಿ ಹನ ವರ್ಣಿಸುತ್ತಲಿ, ಗೀತನರ್ತನದಿಂದ ಕೃಷ್ಣನ ಪೂಜಿಸುವ, ಗೀತನರ್ತನದಿಂದ ಕೃಷ್ಣನ ಪೂಜಿಸುವ, ಭೂತಾತ್ಮ ಪುರಂದರ ದಾಸರಿವರಯ್ಯ, ಭೂತಾತ್ಮ ಪುರಂದರ ದಾಸರಿವರಯ್ಯ, ಭೂತಾತ್ಮ ಪುರಂದರ ದಾಸರಿವರೇ ಪುರಂದರ ದಾಸರಯ್ಯ. ಪುರಂದರ ಗುರು ಸಾರ್ವಭೌಮಕಿ ಜಯ. ಲೋಕೋದ್ಧಾರವನ್ನ ಆತ್ಮೋದ್ಧಾರ ಮೂಲಕ ಸಾಧಿಸಿದಂತಹ ಪುರಂದರದಾಸರು ಇಂದಿಗೂ ಕೂಡ ದಾಸಶ್ರೇಷ್ಠರೆನಿಸಿಕೊಂಡಿದ್ದಾರೆ. ಅವರಲ್ಲಿದ್ದಂತಹ ದಾಸ್ಯ ಭಕ್ತಿ ನಮಗೂ ಕೂಡ ಆದರ್ಶವಾಗಲಿ ಎನ್ನುವಂತಹ ಸಂದೇಶದೊಂದಿಗೆ ಕಥೆಗೆ ಮಂಗಳವನ್ನು ಹಾಡ್ತೇನೆ. ಮಂಗಳಂ ಜಯ ಮಂಗಳಂ, ಮಂಗಳಂ ಶುಭ ಮಂಗಳಂ, ಮಂಗಳಂ ಜಯ ಮಂಗಳಂ, ಮಂಗಳಂ ಶುಭ ಮಂಗಳಂ. ಇಂದಿನ ದಿನವೇ ಶುಭ ದಿನವು, ಇಂದಿನ ತಾರೆ ಶುಭ ತಾರೆ, ಇಂದಿನ ಯೋಗ ಶುಭ ಯೋಗ, ಇಂದಿನ ಕರ್ಣ ಶುಭ ಕರ್ಣ, ಇಂದು ಪುರಂದರ ವಿಠಲರಾಯನ ಸಂದರ್ಶನ ಫಲಯಮಗಾಯಿತು, ಇಂದು ಪುರಂದರ ವಿಠಲರಾಯನ ಸಂದರ್ಶನ ಫಲಯಮಗಾಯಿತು. ಆಯೇನು ವಾಚಾಮನ ಸಿಂಗ್ರೇರುವ ಬುದ್ಧಾತ್ಮನ ವಾ ಪ್ರಕೃತಿ ಸ್ವಭಾವ ಕರೋಮಿ ಯತ್ಸಕಲಂ ರಕ್ಷೇರ ಮಾಂಬಿಕಾಯ ಸಮರ್ಪಯ. ಕಾಲೇ ವರ್ಷದು ಪರ್ಜನ್ಯ ಪೃಥಿವೀ ಸಸ್ಯ ಶಾಲಿನಿ, ದೇಶೋಯಂ ಶೋಭರಹಿತೋ ಸಜ್ಜನಾ ಸಂಘ ನಿರ್ಭಯ. ಓಂ ಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ.